ಸಮಯ 6:50. ಹಲೋ ಆಕಾಶವಾಣಿನಾ? ಹಲೋ ಆಕಾಶವಾಣಿ. ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಜಾನುವಾರುಗಳಲ್ಲಿ ಲಸಿಕಾ ಕಾರ್ಯಕ್ರಮ. ಈ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಪಾಳೇಗಾರ್, ನಿರ್ದೇಶಕರು ಪಶುಸಂಗೋಪನೆ ಇಲಾಖೆ ಬೆಂಗಳೂರು. ಸಮಸ್ಯೆ ಇದೆ ಕೇಳಿ. ಹಲೋ ಕೃಷಿರಂಗ. ನಮಸ್ಕಾರ ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳಿದರೆ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಜಾನುವಾರುಗಳಲ್ಲಿ ಲಸಿಕಾ ಕಾರ್ಯಕ್ರಮ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಪಶುಸಂಗೋಪನಾ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಪಾಳೇಗಾರ್ ಅವರು. ಎಲ್ಲ ಕೇಳುಗರಿಗೂ ನಮ್ಮ ಮಂಜುನಾಥ್ ಪಾಳೇಗಾರ್ ಅವರಿಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬನ್ನಿ ಕೇಳಿದರೆ ತಾವು ಕೂಡ ಇವತ್ತಿನ ನಮ್ಮ ನೇರ ಪ್ರಸಾರ ಲಸಿಕಾ ಜಾನುವಾರುಗಳಿಗೆ ಲಸಿಕಾ ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ಪ್ರಶ್ನೆ ಕೇಳಲಿಕ್ಕೆ ನಮ್ಮ ಫೋನ್ ಸಂಖ್ಯೆಯನ್ನು ದಯವಿಟ್ಟು ಬರ್ಕೊಳ್ರಿ. ನಮ್ಮ ಫೋನ್ ಸಂಖ್ಯೆ ಇರುತ್ತಿವೆ 2237-0477, ಇನ್ನೊಮ್ಮೆ 2237-0477, ಇನ್ನೊಂದು 488-488. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಹಂಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಜಾನುವಾರುಗಳಲ್ಲಿ ಲಸಿಕಾ ಕಾರ್ಯಕ್ರಮ. ಸಂಕ್ಷಿಪ್ತವಾಗಿ ಡಾಕ್ಟರ್ ಮಂಜುನಾಥ್ ಸರ್ ಅವರೇ, ಇವತ್ತಿನ ಈ ಒಂದು ಲಸಿಕಾ ಕಾರ್ಯಕ್ರಮದ ವಿಷಯ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಳ್ಳಿ. ಇವತ್ತಿನ ದಿವಸ ನಾವು ಜಾನುವಾರುಗಳಲ್ಲಿ ಸಾಕಷ್ಟು ರೋಗಗಳನ್ನು ನೋಡ್ತಾ ಇದ್ದೇವೆ. ಈಗ ಮೊದಲೆಲ್ಲ ನಮ್ಮಲ್ಲಿ ದೊಡ್ಡ ಬೇನೆ ಹಿರೇಬೇನೆ ಅಂತ ಹೇಳ್ತಿದ್ರು, ಅವೆಲ್ಲ ಆ ರೋಗ ಈಗ ಕಡಿಮೆ ಹಾಕೊಂತ ಬಂದು ಸಂಪೂರ್ಣ ನಿರ್ಮೂಲನೆ ಆಗಿದವು. ಆದರೆ ಬರ್ತಾ ಬರ್ತಾ ಹೊಸ ಹೊಸ ರೋಗಗಳು ಹುಟ್ಕೊಳ್ತಾ ಇದಾವೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದ್ರೆ, ಈಗ ನಮ್ದು ಲಂಪಿ ಸ್ಕಿನ್ ಡಿಸೀಸ್ ಅಂತ ಬಂತು, ಚರ್ಮಗಂಟು ರೋಗ ಅಂತ ಬಂತು, ಆಮೇಲೆ ಕಾಲ್ಬಾಯಿ ರೋಗ ಅಂತ ಮೊದಲಿಂದನೂ ಇದೆ. ಅದೇ ರೀತಿಯಾಗಿ ನಮ್ಮ ಕುರಿಗಳಲ್ಲಿ ಕುರಿಮೇಕೆಗಳಲ್ಲಿ PPR ಲಸಿಕೆ ವ್ಯಾಕ್ಸಿನ್ ಮತ್ತು ರೋಗ ಬರ್ತಾ ಇದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಹಂದಿಗಳಲ್ಲಿ ಕ್ಲಾಸಿಕಲ್ ಸ್ವೈನ್ ಫ್ಲೂ, ಆಫ್ರಿಕನ್ ಸ್ವೈನ್ ಫ್ಲೂ ಅಂತ ಬರ್ತಾ ಇದ್ವು. ಅವಕ್ಕೂ ಕೂಡ ಎಲ್ಲ ನಾವು ರೋಗಗಳಿಗೆ ಲಸಿಕೆಗಳನ್ನು ಕಂಡುಹಿಡಿದಿದ್ದೇವೆ ಮತ್ತು ಅದನ್ನು ಪ್ರಕಾರ ಲಸಿಕೆಯನ್ನು ಹಾಕ್ತಾ ಇದ್ದೇವೆ. ಇದೆಲ್ಲ ಲಸಿಕಾ ಕಾರ್ಯಕ್ರಮ ಇದು ಸುಮಾರು ನಾವು ಮೊದಲಿಂದ ನಡ್ಕೊಂಡು ಬಂದಿದೆ. ಈ ಲಸಿಕಾ ಕಾರ್ಯಕ್ರಮ ಕೆಲವೊಂದು ರೋಗಗಳಿಗೆ ರಾಷ್ಟ್ರೀಯ ಕಾರ್ಯಕ್ರಮ ಅಂತ ನಮ್ಮ ಭಾರತ ಸರ್ಕಾರ ಘೋಷಣೆ ಆಗಿದೆ. ಕರ್ನಾಟಕ ಸರ್ಕಾರದಿಂದ ನಾವು ಲಸಿಕಾ ಕಾರ್ಯಕ್ರಮವನ್ನು ನಮ್ಮ ರೈತರಿಗಾಗಿ ತೆಗೆದುಕೊಂಡಿದ್ದೇವೆ. ಈಗ ಮುಖ್ಯವಾಗಿ ನಾವು ಹೇಳ್ಬೇಕಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ನಡೀತಾ ಇರೋದು ಲಸಿಕಾ ಕಾರ್ಯಕ್ರಮ ಕಾಲ್ಬಾಯಿ ಜ್ವರದ್ದು. ಕಾಲ್ಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮ ಸುಮಾರು 7ನೇ ರೌಂಡ್ ನಾವು ಮಾಡಿದ್ದೇವೆ. ಅದು ಎಲ್ಲ ಊರಲ್ಲೂ ಇದೆ, ಎಲ್ಲ ಪ್ರದೇಶದಲ್ಲೂ ಆಗಾಗ ಬರ್ತಾ ಇದೆ. ಅದೇನಾಗ್ತಾ ಇದೆ ಅಂದ್ರೆ, ಸಾಮಾನ್ಯವಾಗಿ ಈ ಜಾನುವಾರುಗಳಲ್ಲಿ ಬರ್ತಕ್ಕಂತ ಇದು ಕಾಲ್ಬಾಯಿ ಜ್ವರ ಗೊರಸುಗಳು ಇರ್ತಕ್ಕಂಥ ಪ್ರಾಣಿಗಳಲ್ಲಿ ಕಾಮನ್ ಕಂಡು ಬರ್ತೈತೆ. ಇದು ಮೊದಲು ಬಹಳಷ್ಟು ಬಂದಿದ್ದು, ಕೆಲವೊಂದು 4-5 ವರ್ಷದಿಂದ ಒಂದು 10-20 ಸಾವಿರ ಜನ ಸತ್ತು ತೊಂದರೆನೂ ಅನುಭವಿಸಿದ್ವಿ. ಆನಂತರ ಏನಾಯ್ತು ಅಂದ್ರೆ, ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಸರ್ಕಾರದ ಮುಖಾಂತರ ನಾವೆಲ್ಲ ಮನೆ ಮನೆಗೆ ಅಡ್ಡಾಡಿ ಲಸಿಕೆ ಹಾಕೋ ಕಾರ್ಯಕ್ರಮವನ್ನು ಕೈಗೊಂಡ್ವಿ. ಇದರಿಂದಾಗಿ ನಾವು ಈಗ 7 ಸುತ್ತು ಮುಗಿಸಿದ್ದೇವೆ. ರಾಷ್ಟ್ರೀಯ ಕಾರ್ಯಕ್ರಮ ಆದ ನಂತರ 7 ಸುತ್ತು, ಮೊದಲು 16 ಸುತ್ತು ಮಾಡಿದ್ದೀವಿ, ಈಗ 7 ಸುತ್ತು ಮಾಡಿದ್ದೀವಿ. ಈ ರೀತಿಯಾಗಿ ನಾವು ಪ್ರತಿ ವರ್ಷಕ್ಕೆ 2 ಸಲ ಕಾಲ್ಬಾಯಿ ಜ್ವರ ಲಸಿಕೆಯನ್ನು ರೈತರ ಮನೆ ಬಾಗಿಲಿಗೆ ಹೋಗಿ ಹಾಕಿಸ್ತೇವೆ. ಈಗ ಈ ಒಂದು ಲಸಿಕಾ ಕಾರ್ಯಕ್ರಮದ ಅವಧಿ ಎಲ್ಲಿಂದ ಎಲ್ಲಿ ತನಕ ಇದೆ ಡಾಕ್ಟರ್? ಈಗಾಗಲೇ ನಾವು ಮೊನ್ನೆ ಏಪ್ರಿಲ್ ಮೇ ದಲ್ಲಿ ಮುಗಿಸಿದ್ದೇವೆ. ಪ್ರತಿ ವರ್ಷ ವರ್ಷದಲ್ಲಿ 2 ತಿಂಗಳು ತಗೊಳ್ತೀವಿ. ಈಗ ಕಳೆದ ಈ 2ನೇ ರೌಂಡ್ ಏನಿದೆಯಲ್ಲ, ಏಪ್ರಿಲ್ ಮೇ ದಲ್ಲಿ ಮುಕ್ತಾಯ ಆಗಿದೆ. ಈಗ ನೆಕ್ಸ್ಟ್ ನಾವು ರೌಂಡ್ ತಗೊಳ್ಳೋದಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂದ್ರೆ 6 ತಿಂಗಳಿಗೆ ಗ್ಯಾಪ್ ಅಲ್ಲಿ ಒಂದ್ಸಲ ಹಾಕ್ತೇವೆ. ಪ್ರತಿ 6 ತಿಂಗಳಿಗೊಮ್ಮೆ ಲಸಿಕೆ ಹಾಕ್ತೇವೆ ನಾವು. ಒಂದು ಕರೆಯನ್ನ ಹೇಳಿ. ಹಲೋ ಕೃಷಿರಂಗ, ಕೇಳಿ ಪ್ರಶ್ನೆ ಕೇಳಿ. ನಮಸ್ಕಾರ, ನಾನು ಶ್ರೀರಂಪಟ್ಟಣ ತಾಲೂಕು ಅರಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸರ್. ನಮ್ಮಲ್ಲಿ ಪ್ರತಿನಿತ್ಯ 1,000 ಲೀಟರ್ ಹಾಲು ಉತ್ಪಾದನೆ ಮಾಡ್ತಾರೆ ಸರ್. ಹೌದು, ಲಸಿಕಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತದೆ. ಹೌದು, ಆದ್ರೆ ನಾವು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ಅಲ್ಲಿ ಒಂದು ಇದ್ ನಡೀತದೆ ಸರ್, ಪಾಪ ಡಾಕ್ಟ್ರು ಟೆಕ್ನಿಕಲ್ ಕೆಲಸ ನಾನ್ ಟೆಕ್ನಿಕಲ್ ಕೆಲಸ ಯಾವ್ದು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಟೆಕ್ನಿಕಲ್ ಕೆಲಸಕ್ಕೆ ಡಾಕ್ಟರ್ ಇದ್ರೆ ಪಶುಗಳನ್ನಾದ್ರೂ ಎಲ್ಲನ್ನ ನೋಡಿ ಒಂದು ಏನ್ ಟ್ರೀಟ್ಮೆಂಟ್ ಮಾಡ್ತಾರೆ, ಹೊರಗಡೆ ಕರ್ದಕ್ಕೆ ಹೋಗಿ ಎಲ್ಲನ್ನ ನೋಡ್ಕೊಬರೋಕೆ ಒಂದು ಅವಕಾಶ ಇರುತ್ತೆ ಡಾಕ್ಟರ್ಗಳಿಗೆ. ಈ ನಾನ್ ಟೆಕ್ನಿಕಲ್ ಕೆಲಸ ಇರೋದ್ರಿಂದ ಏನ್ ಮಾಡ್ತಾರೆ, ಕಂಪ್ಯೂಟರ್ ಮುಂದ್ಗಡೆ ಏನಾದ್ರು ಒಂದ್ ಬರೀದು ಮಾಡುದು ಅದು ಸೇರ್ಸುದು ಇದ್ ಮಾಡ್ತಾ ಇರ್ತಾರೆ. ನಾವು ಹೋದ್ರೆ ಒಂದ್ 10 ನಿಮಿಷ ಕಾಲ್ ಗಂಟೆ ಕುಂತ್ಕೊಳ್ಳೋದು, ಒಂದೀಗ ಒಂದು ಇಂಜೆಕ್ಷನ್ ಮಾಡ್ಬೇಕಾಯ್ತು. ಈ ರೀತಿ ಆದಾಗ ನೀವು ಪಶು ಸಚಿವರು ಅಂತ ನೇಮಿಸಿದೀರಿ, ಪ್ರತಿ ಒಂದು ಪಶು ಸಚಿವರು ಅಂತ ಇರೋರು ಏನ್ ಮಾಡ್ತಾರೆ, ಒಂದು ತಿಂಗಳು ಕೆಲಸ ಮಾಡ್ತಾರೆ ಸರ್. ನಮ್ಮಲ್ಲಿ 8,000 ಲೀಟರ್ ಹಾಲು ಉತ್ಪಾದನೆ ಮಾಡೋ ಜಾಗದಲ್ಲೇ ಈ ರೀತಿ ಆದ್ರೆ ಇನ್ ಬೇರೆ ಕಡೆ ಏನ್ ಇರ್ಬೋದು ಸರ್? ನಿಮ್ಮ ಹೆಸರೇಳಿ. ಇಲ್ಲ, ಹೆಸರೇಳಿ. ಸಿ ನಾಗರಾಜು ಅಂತ, ಅರಕೆರೆ ಗ್ರಾಮದಿಂದ ಸರ್. ನಾಗರಾಜ ಸ್ವಾಮಿ ಅವರು, ಈಗೇನಂದ್ರೆ ಈ ಲಸಿಕಾ ಕಾರ್ಯಕ್ರಮ ಇದ್ದಾಗ ಆತರ ನಾವು ಯಾರು ಆಸ್ಪತ್ರೆಗೆ ನಿಮ್ ಜಾನುವಾರುಗಳನ್ನು ಕರ್ಕೊಂಡ್ ಬಾ ಅಂತ ಹೇಳುದಿಲ್ಲ. ಲಸಿಕಾ ಕಾರ್ಯಕ್ರಮ ಇದ್ದಾಗ ಅವರೇ ನಿಮ್ ಮನೆ ಹುಡುಕೊಂಡು ನೀವೆಲ್ಲಿದ್ದೀರಾ, ನಿಮ್ ಜಾನುವಾರುಗಳೇನು, ಅವುಗಳಲ್ಲಿರ್ತಕ್ಕಂಥ ಇಯರ್ ಟ್ಯಾಗ್ ನಂಬರ್ ಏನು ಅದೆಲ್ಲ ನೋಡಿ ಲಸಿಕೆ ಹಾಕಿ ನಿಮ್ಮಿಂದ ಮತ್ತೆ ನಿಮ್ ಫೋನ್ ನಂಬರ್ ಎಲ್ಲ ಬರ್ಕೊಂಡು ಹೋಗ್ತಾರ ಅವರು. ಅವರು ಅವಾಗ ನಿಮ್ಮನ್ನು ಕಾಯಿಸಲ್ಲ. ಆದ್ರೆ ಏನಂದ್ರೆ ಚಿಕಿತ್ಸೆಗಾಗಿ ನೀವು ಬರ್ತಿರಲ್ಲ, ಚಿಕಿತ್ಸೆ ಬಂದಾಗ ಅವರು ಚಿಕಿತ್ಸೆ ಕೊಡ್ತಿರ್ತಾರೆ. ಚಿಕಿತ್ಸೆಗಾಗಿ ಅವ್ರು ಬಂದಾಗ ಸ್ವಲ್ಪ ಎಲ್ಲ ಕೇಸ್ಗಳು ಜಾಸ್ತಿ ಇದ್ರೆ ಅಥವಾ ಕಾಲಿಂಗ್ ಕೇಸಸ್ ಮನೆ ಮನೆಗೆ ಹೋಗಿದ್ರೆ ಅಂದ್ರೆ ಲೇಟ್ ಆಗತ್ತೆ. ಇನ್ನು ಪಶುಸಕೀರ್ ಅಂತ ಹೇಳಿದ್ರಲ್ಲ, ಪಶುಸಕೀರ್ ಅಂದ್ರೆ ಏನಂದ್ರೆ ಇವರು ಸಾಮಾನ್ಯವಾಗಿ NRLM ಅಂತೇಳಿ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವರು ತಿಂಗಳಲ್ಲಿ 15 ದಿನ ಮಾತ್ರ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಆ 15 ದಿನಕ್ಕಾಗಿ ಅವ್ರ ಸಂಬಳ ಪಂಚಾಯತಿಯಿಂದ ಸಿಗುತ್ತೆ. ಪಂಚಾಯತಿ ಅವರು 15 ದಿನ ಕೆಲಸ ಮಾಡಿಸ್ಕೊಳ್ತಾರೆ, ಇನ್ನು 15 ದಿನ ಅವ್ರು ತಮ್ಮ ಸ್ವಂತ ಕೆಲಸ ಮಾಡ್ಕೋಬೇಕು. ಯಾಕಂದ್ರೆ ಕೊಡು ಸಂಬಳ ಕಡಿಮೆ ಇರುತ್ತೆ. ಆ 15 ದಿನದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕೆಲಸ ಏನಂದ್ರೆ ನಿಮ್ಮ ಮನೆಗೆ ಬಂದು ನೀವು ಮಾಹಿತಿ ಕೊಡುದು. ಇವತ್ತ ಕಾಲುಬಾಯಿ ಜ್ವರ ಲಸಿಕೆ ಹಾಕ್ತಾರ, ನಿಮ್ಮಲ್ಲಿ ಏನಾದ್ರು ಕರು ಹುಟ್ಟಂದ್ರೆ ಅದಕ್ಕೆ ಜಂತುಹುಳದ ಔಷಧಿ ಹಾಕ್ರಿ ಅಂತ ಹೇಳ್ತಾರ. ಅದೇ ರೀತಿಯಾಗಿ ಮತ್ತೆ ನೀವು ಏನಾದರೂ ರೋಗ ಕಂಡು ಬಂತು, ಅವ್ರು ಕಂಡ್ರು ನೋಡಿದ್ರು ಅಂದ್ರೆ ಇಮಿಡಿಯೇಟ್ ಆಗಿ ಬಂದು ಪಶು ಚಿಕಿತ್ಸಾಲಯ ಅಥವಾ ಪಶು ಆಸ್ಪತ್ರೆ ಅದು ಯಾವ್ದೇ ಸಮೀಪ ಇರುತ್ತೆ ಅಲ್ಲಿ ಬಂದು ರಿಪೋರ್ಟ್ ಮಾಡ್ತಾರ. ಇದು ಅವ್ರ ಕರ್ತವ್ಯ. ಆಕ್ಚುಲಿ ಅವರು ಟ್ರೀಟ್ಮೆಂಟ್ಗೆ ಬರಬೇಕು ಅದು ಬರಬೇಕು ಅಂತ ಇರುದಿಲ್ಲ. ಅವ್ರ ಕರ್ತವ್ಯ ಅಂದ್ರೇನು, ನಿಮ್ಮಲ್ಲಿ ಏನು ನಡೀತಾ ಇದೆ ಅದನ್ನ ಬಂದು ವರದಿ ಮಾಡೋದು. ಆಮೇಲೆ ಡಾಕ್ಟರ್ ಏನ್ ಹೇಳ್ತಾರ, ಡಾಕ್ಟರ್ ಹೇಳಿದ್ದನ್ನ ಈಗ ನಾಳೆ ನಾವು ನಿಮ್ ಊರಿಗೆ ಬಂದು ಲಸಿಕೆ ಹಾಕ್ತೀವಿ, ಎಲ್ಲಾರ ಮನೆಗೆ ಹೋಗಿ ತಿಳಿಸ್ರಿ ಅಂತ ಹೇಳ್ತಾರ. ಈ ಲಸಿಕೆ ಹಾಕುವಾಗ ನಾವೇನ್ ಮಾಡ್ತೇವೆ ಅಂದ್ರೆ ಒಂದು ಬ್ಲಾಕ್ ಅಂತ ಮಾಡ್ತೀವಿ. 100 ದನಗಳು ಇರತಕ್ಕಂತ ಊರಲ್ಲಿ ಮನೆಗಳನ್ನ ಸೇರಿಸಿ 100 ದನಗಳಿರ್ತವೆ ಒಂದು ಬ್ಲಾಕ್ ಅಂತವು. 2 ಬ್ಲಾಕ್ ಆಗ್ಬೋದು, 3 ಬ್ಲಾಕ್ ಆಗ್ಬಹುದು. ಅವ್ರೇನ್ ಮಾಡ್ತಾರೆ, ಮೊದಲು ಮನೆಗೆ ಬಂದು ಇವತ್ತ ನಿಮ್ ಮನೆಗೆ ಬಂದು ಲಸಿಕೆ ಹಾಕ್ತಾರ. ನಿಮ್ಮ ದನಗಳಲ್ಲಿರ್ತಕ್ಕಂಥ ಇಯರ್ ಟ್ಯಾಗ್ ನಂಬರ್ ಏನು, ಅದ್ರ ವಯಸ್ಸೆಷ್ಟು, ಅದು ಯಾವ್ದು ಜಾತಿ, ಎಲ್ಲ ಬರ್ಕೊಂಡು ರೈತರಿಗೆ ಡಾಕ್ಟರ್ಗೆ ತಿಳಿಸ್ತಾರೆ. ಅದನ್ನಿಷ್ಟು ಕರ್ತವ್ಯ ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಎಲ್ಲಾ ಕಡೆನು ಇದಾರೆ. 5,700 ಜನ ಇದಾರೆ ಇವ್ರು ಪಶು ಸಚಿವರು ಎಲ್ಲಾ ಕಡೆ. ನಮ್ಮ ಪಶು ಚಿಕಿತ್ಸಾಲಯಗಳು 4,714, ಈಗ ಮೊನ್ನೆ ಒಂದು 60-74 ಪಶು ಚಿಕಿತ್ಸಾ ಸಂಸ್ಥೆಗಳಿದಾವೆ. ಎಲ್ಲಾ ಕಡೆನೂ ಡಾಕ್ಟರ್ಸ್ ಇದಾರೆ, ಪಶು ವೈದ್ಯಕೀಯ ಪರೀಕ್ಷಕರು ಇದಾರೆ, ಪಶು ವೈದ್ಯಕೀಯ ಸಹಾಯಕರು ಇದಾರೆ, ಆಮೇಲೆ ಡಿ ದರ್ಜೆ ನೌಕರರು. ಇವರೆಲ್ಲರೂ ಈಗ ಏನಾಗ್ತಾ ಇದ್ರೆ ಒಟ್ಟಿಗೆ ಕೆಲಸ ಮಾಡ್ತಾ ಇದೆ ಸರ್. ಈಗ ಪಶು ಸಚಿವರನ್ನೇ ನೀವು ನೇಮಕ ಮಾಡ್ಕೊತೀರಲ್ಲ ಸರ್, ಅವ್ರ ಪರ್ಮನೆಂಟ್ ಆಗಿ ಮಾಡಿದ್ರೆ ಡಾಕ್ಟರ್ಗೆ ಕೆಲಸದ ಮೇಲೆ ಒತ್ತಡ ಕಮ್ಮಿ. ನೀವು ಹೇಳುದು ಕರೆಕ್ಟ್ ಇದೆ. ಹೌದು, ಅದೇನಂದ್ರೆ ಪಶು ಸಖಿಯರನ್ನ ಪರ್ಮನೆಂಟ್ ಮಾಡಕ್ಕೆ ನಾವು ಅವರು ಏನಂತಂದ್ರೆ ಪಂಚಾಯತಿಯಿಂದ ಇದನ್ನ ಮಾಡ್ಕೋತಾರೆ. ಇದೊಂದು ಕೇಂದ್ರ ಸರ್ಕಾರದ ಯೋಜನೆ. ಅಂಗನವಾಡಿ ಕಾರ್ಯಕರ್ತರಿದಾರೆ, ಆಶಾ ಕಾರ್ಯಕರ್ತರಿದಾರೆ, ಆಮೇಲೆ ಕೃಷಿ ಸಖಿಯರಿದಾರೆ, ಮತ್ಸ್ಯ ಸಖಿಯರಿದಾರೆ, ಹಿಂಗ್ ಬಹಳಷ್ಟು ಜನ ಅದಾರೆ ಎಲ್ಲಾರು. ಅವ್ರನ್ನೆಲ್ಲಾರು ನಾವು ಇದು ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನಮ್ಗೆ ಅಧಿಕಾರ ಏನಂತಂದ್ರೆ ಅವರಿಂದ ನಾವು ಏನ್ ಕೆಲಸ ತಗೊಳ್ಬೇಕು ಅಂತೇಳಿ ನಮಗೆ ಡೈರೆಕ್ಷನ್ಸ್ ಬಂದಿರ್ತೈತೆ. ನಾವು ಅಷ್ಟು ಕೆಲಸ ಮಾತ್ರ ತಗೊಳ್ತೀವಿ. ಆ ಪರ್ಮನೆಂಟ್ ಮಾಡೋದು ಮತ್ತೊಂದು, ಅದು ಆ ಯೋಜನೆಯ ವ್ಯಾಪ್ತಿಯಲ್ಲಿ ಬರುದಿಲ್ಲ. ನಾವು ಹಾಗಾಗಿ ಆ ವಿಷಯದಲ್ಲಿ ನಾವು ಜಾಸ್ತಿ ಅದನ್ನ ನಾವು ವಹಿಸ್ಕೊಂಡು ಮಾತಾಡಕ್ಕಾಗಲ್ಲ. ರಾಜ್ಯ ಸರ್ಕಾರದ ವಿಷಯ, ಸರ್ಕಾರದ ವಿಷಯ ಆಗತ್ತೆ. ಆಯ್ತು, ಕರೆ ಮಾಡಿದ್ದ ಧನ್ಯವಾದಗಳು ನಾಗರಾಜ್ ಅವರೇ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ. ನಮಸ್ಕಾರ, ಹೆಸರೇಳಿ ಸರ್. ಅಲ್ಲಿಂದ ಸರ್? ನಾವು ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಇದೇರಿ ಗ್ರಾಮದಿಂದ ಪಟೇಲ್ ಅಂತ. ಹ್ಮ್, ಕೇಳಿ ಪಟೇಲ್ ರೀ. ಹಾ, ಪಟೇಲ್ ಅಂತ ಸರ್. ನಾನು ಮತ್ತೆ ಶಿವಮೊಗ್ಗ ಸರ್ಗೂ ಮತ್ತೆ ಮಂಜುನಾಥ್ ಸರ್ಗೂ ನಮಸ್ಕಾರ. ನಮಸ್ತೆ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಹ್ಮ್, ಈಗ ಮಗು ಹುಟ್ಟಿದ ಕೂಡಲೇ ಮಗುಗೆ ಲಸಿಕೆ ಹಾಕ್ತಾರೆ. ಹ್ಮ್, ಹಾಗೆ ಜಾನುವಾರಿಗೆ ಯಾವ ವರ್ಷದಿಂದ ಒಂದು ಲಸಿಕೆ ಹಾಕಲು ಈ ಒಂದು ಕಾರ್ಯಕ್ರಮ ಜಾರಿಗೆ ಬರುತ್ತೆ ಅಂತ? ಅಂದ್ರೆ ಲಸಿಕೆ ಯಾವಾಗಿಂದ ಹಾಕ್ತಾರೆ ಜಾನುವಾರಿಗೆ ಅಂತ? ನೀವು ಕ್ವಶನ್ ಬಾರಿ ಚೆನ್ನಾಗಿದೆ. ಈಗ ಮೊದಲೆಲ್ಲ ನಾವೇನ್ ಮಾಡ್ತಿದ್ವಿ ಅಂದ್ರೆ ದೊಡ್ಡ ದೊಡ್ಡ ಜಾನುವಾರುಗಳಿಗೆ ಮಾತ್ರ ನಾವು ಏನ್ ಮಾಡ್ತಿದ್ವಿ, ಲಸಿಕೆ ಹಾಕ್ಲಿಕ್ಕೆ ಆಯ್ಕೆ ಮಾಡ್ಕೊಳ್ತಿದ್ವಿ. ಇತ್ತಿತ್ತಲಾಗಿ ನಿಮ್ ಮನೆಗೆ ಬಂದಾಗ ನೀವು ನೋಡಿರ್ಬಹುದು, ಹುಟ್ಟಿದ ಕರು 3 ತಿಂಗಳು 4 ತಿಂಗಳು ಆದ ತಕ್ಷಣ ಅದಕ್ಕೆ ಕಿವಿ ಓಲೆ ಹಾಕ್ತಾರೆ. ಕಿವಿ ಓಲೆ ಹಾಕಿ ಅದ್ರ ನಂಬರ್ ಕೊಡ್ತಾರೆ. ನಂಬರ್ ಕೊಟ್ಟ ತಕ್ಷಣ ಫಸ್ಟ್ ಅದಕ್ಕೆ ಲಸಿಕೆ, ನಾವು ಕಾಲ್ಬಾಯಿ ಜ್ವರ ಇದ್ರೆ ಕಾಲ್ಬಾಯಿ ಜ್ವರದ ಲಸಿಕೆ ಹಾಕ್ತಾರೆ. ಅದು ಹಾಕಿದ ನಂತರ ಮತ್ತೆ 1 ತಿಂಗಳು ಬಿಟ್ಟು ನಂತರ ಮತ್ತೆ ಬೂಸ್ಟರ್ ಡೋಸ್ ಅಂತ ಬಂದು ಕೊಟ್ಟು ಹೋಗ್ತಾರೆ. ಅದ್ರ ಜೊತೆಗೆ ಹೆಣ್ಣು ಕರು ಆಗಿದ್ರೆ 4 ರಿಂದ 8 ತಿಂಗಳು ಇತ್ತಂದ್ರೆ ಆ ಹೆಣ್ಣು ಕರುಗೆ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಬ್ರಸೆಲ್ಲಾ ವ್ಯಾಕ್ಸಿನ್ ಅಂತ ಕೊಡ್ತಾ ಇದೀವಿ. ಅದು ಅದು ರೆಗ್ಯುಲರ್ ಆಗಿ ಅದೆಲ್ಲ ಶೆಡ್ಯೂಲ್ ಮಾಡಿಬಿಟ್ಟಿರ್ತಾರೆ. ನಿಮ್ಮದು ಒಂದು ಹೆಣ್ಣು ಕರ ಹುಟ್ಟಿದೆ, ಗಂಡು ಕರ ಹುಟ್ಟಿದೆ, ಪಶು ಸಕ್ಕಿಯರ್ ಎಲ್ಲಾರು ಬಂದು ನೋಟ್ ಮಾಡ್ಕೊಳ್ತಾರೆ, ಪಶು ವೈದ್ಯಕೀಯ ಪಶು ಚಿಕಿತ್ಸಾಲಯಕ್ಕೆ ತಿಳಿಸ್ತಾರೆ. ಅವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ FNM ನಡೀತಾ ಇರಲಿ, ಮತ್ತೊಂದು ನಡೀತಾ ಇರಲಿ, ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ 4 ತಿಂಗಳಾದ ತಕ್ಷಣ ಕಾಲ್ಬಾಯಿ ಜ್ವರ ಲಸಿಕೆ ಹಾಕ್ತಾರೆ. ಅದಾದ ನಂತರ ಚರ್ಮಗಂಟು ರೋಗದ ಲಸಿಕೆ ಹಾಕ್ತಾರೆ. ಆ ಹೆಣ್ಣು ಕರ ಇದ್ರೆ ಬ್ರಸೆಲ್ಲಾ ಹಾಕ್ತಾರೆ. ಈ ರೀತಿಯಾಗಿ 3 ಲಸಿಕೆಗಳನ್ನ ನಾವು ಕಡ್ಡಾಯವಾಗಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದೀವಿ. ಆಮೇಲೆ ನಿಮ್ಮದೇ ಕರುಗಳದೇ ಒಂದು ಸಪರೇಟ್ ಲಿಸ್ಟ್ ಇಟ್ಕೊಂಡಿರ್ತೇವೆ ನಾವು ಪಶು ಚಿಕಿತ್ಸಾಲಯಗಳು, ನೀವು ಹೋಗಿ ನೋಡಬಹುದು. ನೀವು ನಾವೇನ್ ಮಾಡಿದೇವೆ ಅಂದ್ರೆ ಈಗ ಮೊದ್ಲೇನಿದ್ದಿಲ್ಲ, ಏನೇನೇ ಇದ್ದಿದ್ದಿಲ್ಲ, ದೊಡ್ಡ ಹಸುಗಳಿಗೆ ಮಾತ್ರ ಹಾಕ್ತಿದ್ವಿ. ಈಗ ನಾವು ಕರುಗಳಿಗೆ ಆರೋಗ್ಯ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಕರುಗಳು ಏನಾಗ್ತಾ ಇದಾವೆ ಅಂದ್ರೆ ನಾವು ದೊಡ್ಡದಕ್ಕೆ ಮಾತ್ರ ಲಸಿಕೆ ಹಾಕೊಂತ ಹೋದ್ವಿ ಅಂದ್ರೆ ಕರುಗಳಲ್ಲಿ ಇರ್ತಕ್ಕಂಥ ರೋಗ ನಿರ್ಮೂಲನೆ ಮಾಡೋಕ್ಕಾಗುದಿಲ್ಲ, ಅವೇನಾಗುತ್ತೆ ಸೋರ್ಸ್ ಆಫ್ ಇನ್ಫೆಕ್ಷನ್ ಆಗ್ಬಿಡ್ತಾವೆ. ನೆಕ್ಸ್ಟ್ ಅದನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ಏನ್ ಮಾಡ್ತಾ ಇದೇವೆ ಅಂದ್ರೆ ನಾವು ಈಗ ಕರುಗಳಿಗೆ ಹುಡುಕಿ ಹುಡುಕಿ ಹುಡುಕಿ ಹಾಕ್ತಾ ಇದ್ದೇವೆ. ಈಗ ಅವರೆಲ್ಲ ನಿಮ್ ಮನೆಗೆ ಬರ್ತಾರೆ. ಈಗ ಅವ್ರು ಆದ್ರೂ ಕೂಡ ನಿಮ್ದು ಒಂದು ಪಾತ್ರ ಇರುತ್ತೆ. ರೈತರಾದ್ರೆ ನಾವೇನ್ ಮಾಡ್ಬೇಕಂದ್ರೆ ನೀವ್ ಹೆಂಗ ನಿಮ್ ಮಕ್ಕಳನ್ನ ತಿಂಗಳ ತಿಂಗಳ ಕರ್ಕೊಂಡೋಗಿ ಪಶು ಇದು ಆಸ್ಪತ್ರೆ ಕರ್ಕೊಂಡೋಗಿ ತೋರಿಸಿ ಲಸಿಕೆ ಹಾಕ್ತೀರ, ನಿಮ್ಮನೇಲೆ ಕರು ಹುಡ್ತೇವೆ. ಅದು ಕುರಿಮರಿ ಇರ್ಬೋದು ಅಥವಾ ಪಶು ಇರ್ಬೋದು, ಯಾವುದೇ ಇರ್ಬೋದ್ರು ಅದನ್ನ ನೀವು ಪಶು ಚಿಕಿತ್ಸಾಲಯ ಹೋಗಿ ಹೇಳ್ಬೇಕು, ನಮಗೂ ಕರುಗಳಿಗೆ ಬಂದು ಲಸಿಕೆ ಹಾಕ್ರಿ. ಈ ಕರು ಹಾಕೋ ಲಸಿಕೆ ಹಾಕೋ ಕಾರ್ಯಕ್ರಮ 4 ತಿಂಗಳಿಂದ ಸ್ಟಾರ್ಟ್ ಆಗತ್ತೆ. ಅದು ಹುಟ್ಟಿದ 4 ತಿಂಗಳಿಂದ ಸ್ಟಾರ್ಟ್ ಆಗತ್ತೆ. ಅದರಿಂದ ನೀವು ಅದಕ್ಕೆ ಅದಕ್ಕೆ ಗಮನ ಕೊಡ್ಬೇಕು. ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ ಅವರೇ ಎಲ್ಲ ನೆನ್ಪ್ ಮಾಡ್ಕೊಂಡ್ ಬಂದು ಹೇಳೋದು ಕಷ್ಟ ಆಗತ್ತೆ. ಬಟ್ ಅವರೆಲ್ಲ ಬರ್ತಿರ್ತಾರೆ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಜಾನುವಾರುಗಳ ಲಸಿಕಾ ಕಾರ್ಯಕ್ರಮ ಇದು ನಮ್ಮ ವಿಷಯ. ಸರ್, ಶ್ರೀನಿವಾಸಪುರ ತಾಲೂಕು 100 ಕೇಳಿ ಸರ್. ಮಲನಾಡ್ ಮುಟ್ಟು ಮೊದಲು ಗುರುವಾರ ಇದಕ್ಕೆ ಬರ್ತೀರಲ್ಲ ಸರ್, ಹೇಳಿ. ಡಾಕ್ಟರ್ ಬರ್ತಿದ್ರು, ಈಗ ಬರ್ತಾ ಇಲ್ವಲ್ಲ. ಹಾ, ಗುರುವಾರ ಅಂದ್ರೆ ನಿಮ್ಮ ಜೀಪ್ ಅಲ್ಲಿ ಬರ್ತಾ ಇದ್ರಲ್ವಾ? ಸಂಚಾರಿ ಪಶು ಚಿಕಿತ್ಸಾಲಯ ಅಂತ ಹೇಳಿ. ಸಂಚಾರಿ ಚಿಕಿತ್ಸಾಲಯ ಹೌದಲ್ವಾ ಹೇಳುದು. ಈಗ ಏನಾಗಿದೆ ಅಂದ್ರೆ ಈಗ ಅದು ವೆಹಿಕಲ್ ಕೆಲವು ಕಡೆ ಎಲ್ಲ ಅದ್ರದ್ದು ಹೊಸ ವೆಹಿಕಲ್ ಖರೀದಿ ಮಾಡಬೇಕಾಗಿದೆ, ಅದೊಂದು ಆಗ್ತಾ ಇದೆ. ಇನ್ ಎರಡನೇದು ಏನಾಗಿದೆ ಅಂದ್ರೆ ಗುರುವಾರ ಬರೋದು ನಾವು ಕಡಿಮೆ ಮಾಡ್ತಾ ಇದ್ದೇವೆ. ನಿಮಗೆ 1962 ಅಂದ್ರೆ 1962 ಎನಿ ಎಮರ್ಜೆನ್ಸಿ ಇದ್ರೂ ಕೂಡ ನೀವು ಅದಕ್ಕೆ ಕಾಲ್ ಮಾಡಿದ್ರೆ ಅವ್ರು ಬಂದು ನಿಮ್ಗೆ ಚಿಕಿತ್ಸೆ ಕೊಟ್ಟು ಹೋಗ್ತಾ ಇದಾರೆ. ಆ ಕೆಲಸ ಈಗ ನೋಡಿ 775 ಅಂತ ವಾಹನಗಳು ಅದಾವು, 775 ಡಾಕ್ಟರ್ಸ್ ಅದಾರ ರಾಜ್ಯಾದ್ಯಂತ ಇದಾರ, ಪ್ರತಿ ತಾಲೂಕಲ್ಲಿ ಅವ್ರು ಕುಳಿತಿರ್ತಾರ. ನಿಮ್ಗೆ ಏನಾರು ಎಮರ್ಜೆನ್ಸಿ ಇತ್ತಂದ್ರೆ ನೀವು ಅವ್ರಿಗೆ ಫೋನ್ ಮಾಡಬಹುದು. ಅದು ಬೆಳಿಗ್ಗೆ 9-5 ಗಂಟೆ ತನಕ ಬಂದು ಅವ್ರು ಚಿಕಿತ್ಸೆ ಕೊಡ್ತಾರ. 5 ಗಂಟೆ ಮೇಲೆ ಆಯ್ತಂದ್ರೆ ಏನ್ ಮಾಡ್ತಾರ, ನಿಮ್ ಸಮೀಪದ ಪಶು ಚಿಕಿತ್ಸಾಲಯಕ್ಕೆ ಅಥವಾ ಪಶು ಆಸ್ಪತ್ರೆಗೆ ಆ ನಂಬರ್ ಕೊಟ್ಟು ನಿಮ್ ಕಾಲ್ ಮಾಡಿ ನಿಂತವ್ರಿಗೆ ತೊಂದರೆ ಇದೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಸರ್, ಇನ್ನೊಂದು ಪ್ರಶ್ನೆ ಹೇಳಿ. ಈ ವಾಟಾಳ ಪಕ್ಕ ವಾಟ ಗ್ರಾಮ ಪಂಚಾಯತ್ ಸೇರಿದ್ದು ನಮ್ದು, ಅಲ್ಲಿ ಡಾಕ್ಟರ್ ಒಬ್ಬರೇ ಇದಾರೆ ಸರ್, ಬೇರೆ ಯಾರು ಇಲ್ಲ, ಸಹಾಯಕರು ಇಲ್ಲ. ಹಾ, ಈಗೇನಾಗಿದೆ ಅಂದ್ರೆ ಎಲ್ಲಾ ಕಡೆನೂ ಈಗ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇನ್ನೇನು ಶಾರ್ಟ್ಲಿ ನಾವು ನಿಮ್ಮಲ್ಲಿ ಡಿ ದರ್ಜೆ ನೌಕರನ್ನು ಕೊಡಬಹುದು. ನಾವು ನಿಮ್ಮಲ್ಲಿ ಯಾರು ಇಲ್ಲ ಅಂದ್ರೆ ಒಬ್ಬರು ಡಿ ದರ್ಜೆ ನೌಕರ್ ಕೊಡಕ್ಕೆ 700 ನಾವು ಆದೇಶ ಕೊಡ್ತಾ ಇದ್ದೀವಿ. ಮತ್ತೆ ಹೊಸ ದವಾಖಾನೆ ಆಗಿದ್ರೆ ಒಂದು ಪಶು ಚಿಕಿತ್ಸಾಲಯ ಸಹಾಯಕನು ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಲಸಿಕಾ ಕಾರ್ಯಕ್ರಮದ ವಿಷಯ ಇರುತ್ತೆ. ನಮಸ್ಕಾರ ಸರ್. ನಮಸ್ತೆ, ಕೇಳಿ ಪುಟ್ಟರಂಗ ಶೆಟ್ಟಿ ಅವರು. ಶ್ರೀನಾಥಪುರ ತಾಲೂಕು ಸೋಸೆ ಬಾದಶೆಟ್ಟಿ ಮಾಡುವ ನಮಸ್ಕಾರಗಳು. ಕೇಳಿ ಪ್ರಶ್ನೆ ಕೇಳಿ. ಇದು ಕಾಲ್ಬಾಯಿ ಜ್ವರಗಳನ್ನ ವರ್ಷಕ್ಕೆ ಎಷ್ಟಾರಿ ಹಾಕ್ತೀರಿ ಅಂತ ಒಂದ್ ಪ್ರಶ್ನೆ. ಹೇಳಿದ್ರು, ಈಗಾಗ್ಲೇ ಹೇಳಿದ್ದಾರೆ 2 ಬಾರಿ ಹಾಕ್ತಾರಂತ. ಸರ್, ಈಗ ಅಲ್ಲೇ ನಾನು ಬೇರೆ ಇದ್ದೀನಿ ಸರ್, ನಾನು ಆಕಾಶವಾಣಿ ಕ್ಷೇತ್ರದಿಂದ ನಾ ಕೈವಾರದಲ್ಲಿ ಇದ್ದೀನಿ ಸರ್, ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ಕೇಳಿ ಕೇಳಿ. ಆಮೇಲೆ ಸರ್, ನಮ್ಮಲ್ಲಿ ಪಶು ಇದು ಆಸ್ಪತ್ರೆ ಇಲ್ಲ, ನಮ್ಮಲ್ಲಿ ಎಷ್ಟಿದ್ರೆ ಸರ್ ಪಶುಗಳ ಸಂಖ್ಯೆ ಎಷ್ಟಿದ್ರೆ ನಮ್ಗೆ ಆಸ್ಪತ್ರೆ ಕೊಡ್ತಾರೆ? ಹಲೋ, ಹೇಳಿ ಸರ್. ಹಾ, ಈಗ ಏನಾದ್ರು ನೀವು FNM ಲಸಿಕೆ ಹಾಕುವ ಬಗ್ಗೆ ಕೇಳಿದ್ರಿ. ಈಗ ವರ್ಷದಲ್ಲಿ 2 ಸಲ ಲಸಿಕೆ ಹಾಕ್ಲಿಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ವರ್ಷದಲ್ಲಿ 2 ಸಲ ಕಡ್ಡಾಯವಾಗಿ ಹಾಕ್ತಾ ಇದ್ದೇವೆ, ಕಂಟಿನ್ಯೂಸ್ ಆಗಿ 7ನೇ ರೌಂಡ್ ನಡೀತಾ ಇದೆ. 1 ವರ್ಷದಲ್ಲಿ 2 ಸಲ ಹಾಕುದು ಅಂದ್ರೆ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದೀವಿ. ಇನ್ನು ಮುಂದೂ ವರ್ಷದಲ್ಲಿ 2 ಸಲ ಹಾಕ್ತೇವೆ, ಇನ್ನೊಂದು 3 ವರ್ಷ. ಯಾವಾಗ ಈ ರೋಗ ಸಂಪೂರ್ಣ, ಈಗ ಆಲ್ಮೋಸ್ಟ್ ಎಲ್ಲಾ ಕಡೆನೂ ರೋಗ ಬರ್ತಾ ಇಲ್ಲ, ಎಲ್ಲೂ ಕಾಣಲಿಲ್ಲ, ಆಮೇಲೆ ಕಾಣ್ಲಿಕ್ಕೆ ನಮ್ಗೆ ರಿಪೋರ್ಟು ಆಗಿಲ್ಲ. ಹಾಗಾಗಿ ಇನ್ನೊಂದ್ 3 ವರ್ಷ ನಾವು ವರ್ಷಕ್ಕೆ 2 ಸಲ ಹಾಕಿ ಆಮೇಲೆ ಬಂದ ಟೇಪರಿಂಗ್ ಅಂದ್ರೆ ಕರುಗಳಿಗೆ ಮಾತ್ರ ಹಾಕುವುದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಮ್ಮೂರ್ಲೇ ಪಶು ಆಸ್ಪತ್ರೆ ಇಲ್ಲ ಸರ್, ಅದಕ್ಕೋಸ್ಕರ ಆಸ್ಪತ್ರೆ ತಗೋಬೇಕಾದ್ರೆ ಎಷ್ಟು ಜನ ಅದು ಪಶುಗಳ ಸಂಖ್ಯೆ ಇರಬೇಕು ಅಂತ ನಾ ಕೇಳ್ತಾ ಇದ್ದೀನಿ ಗುರುಗ. ಹಾ, ಅದು ಏನಂದ್ರೆ ಯಾವುದೇ ಒಂದು ಗ್ರಾಮದಲ್ಲಿ ನಾವು ಪಶು ಆಸ್ಪತ್ರೆ ಪ್ರಾರಂಭಿಸಬೇಕಾದ್ರೆ ಅದಕ್ಕೆ ನಾವು ಮ್ಯಾಕ್ಸಿಮಮ್ 5,000 ಜಾನುವಾರು ಸಂಖ್ಯೆ ಇರಬೇಕು, ಕನಿಷ್ಠ 3,000 ಇರಬೇಕು. 3,000 ನಿಮ್ಮ ಊರಲ್ಲಿ ಜಾನುವಾರುಗಳ ಸಂಖ್ಯೆ ಇತ್ತಂದ್ರೆ ಅವಾಗ ನಾವು ಪಶು ಆಸ್ಪತ್ರೆ ಪ್ರಾರಂಭ ಮಾಡ್ಲಿಕ್ಕೆ ಪ್ರಸ್ತಾವನೆ ಬರುತ್ತೆ. 3,000 ಕಡಿಮೆ ಇತ್ತು, 1,500 ಇತ್ತಂದ್ರೆ ನಾವು ಯಾವುದೇ ಪಶು ಚಿಕಿತ್ಸೆ ಮಾಡ್ತಾ ಇಲ್ಲ. ಕನಿಷ್ಠ 1,000 ಬರಬೇಕು. ಅದು ಇಲ್ಲ ಅಂತಂದ್ರೆ ಕೆಲವೊಂದ್ ಕಡೆ ನಾವು 3,000 ಇದ್ರು ಕೂಡ ಅದ್ರ ಅವಶ್ಯಕತೆ ಅನುಗೊಂಡು ಇದು ನೋಡಿ ನಾವು 3,000 ಕೊಟ್ಟಿದ್ದೀವಿ. ಹೌದ್ರಿ, ನೀವು ಹೋಬಳಿ ಆದ್ರೆ ಜನಸಂಖ್ಯೆ ಜಾಸ್ತಿ ಇತ್ತಂದ್ರ ಈಗ ಬೆಂಗಳೂರು ಪಟ್ನಾ ಇದೆ, ಕೋಟಿಗಟ್ಟಲೆ ಜನಸಂಖ್ಯೆ ಇದೆ, ಅಲ್ಲಿ ನಾವು ಚಿಕಿತ್ಸಾಲಯ ಕೊಡಕ್ಕಾಗಲ್ಲ, ದನಗಳು ಇಲ್ಲ ಇಲ್ಲ. ಹಂಗೆ ದನಗಳಿರಬೇಕು, ಜನಸಂಖ್ಯೆ ಅಲ್ಲ ನಮಗೆ, ನಿಮ್ಮ ದನಗಳ ಸಂಖ್ಯೆ ಇಂಪಾರ್ಟೆಂಟ್. ಸರಿ ಗುರುಗಳ, ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಾ ಹೆಸರು ಹೇಳಿ ಸರ್. ಎಲ್ಲಿಂದ ಸರ್? ನಾವು ಕಡಲ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಕೇಳಿ, ಇಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದೆ ಸರ್, ಈಗ 8 ದಿನದಲ್ಲಿ ಹೋಗಿರೋ ಡಾಕ್ಟ್ರು ಇವತ್ತಿನವರೆಗೂ ಒಬ್ರು ಬಂದಿಲ್ಲ ಸರ್. ಕಡೂರು ತಾಲೂಕು. ಕಡೂರಲ್ಲಿ ಯಾರು? ಕಡೂರಲ್ಲಿ ಡಾಕ್ಟರ್ ಉಮೇಶ್ ಅಂತ ಇದಾರಲ್ಲ, ಸಹಾಯಕ ನಿರ್ದೇಶಕರು ಇದಾರ ಅದರಲ್ಲಿ? ಇಲ್ಲ ಸರ್, ಈಗ ಟ್ರಾನ್ಸ್ಫರ್ ಆಗಿ ಹೋಗಿದೆ ಸರ್. ಇಲ್ಲ, ಉಮೇಶ್ ಟ್ರಾನ್ಸ್ಫರ್ ಆಗಿಲ್ಲ, ಅರುಣ್ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ, ಅವ್ರ ಬದಲು ಬೇರೆದವ್ರು ಬಂದಿದ್ದಾರೆ. ನೀವು ಅವ್ರು ಬಂದು ಬರ್ತಾರೆ ಅಂದ್ರೆ 10 ದಿನ ಗ್ಯಾಪ್ ಇರುತ್ತೆ ಅವ್ರಿಗೆ. ಒಂದ್ಸಲ ಟ್ರಾನ್ಸ್ಫರ್ ಆಗೋರ್ 10 ದಿನ ಗ್ಯಾಪ್ ಇರುತ್ತೆ, ಬರೋರ್ 10 ದಿನ ಸುಮಾರು, ಅದು 20 ದಿನ ಹಿಂಗ್ ಗ್ಯಾಪ್ ಅಲ್ಲಿ ಹೋಗುತ್ತೆ. ಸೇರ್ಕೊಳ್ಳಕ್ಕೆ ಒಂದು ಅವರಿಗೆ ಅವಧಿ ಕೊಟ್ಟಿರ್ತಾರೆ. ಬರ್ತಾರೆ ಬರ್ತಾರೆ, ಕಾಯಿರಿ ಸ್ವಲ್ಪ. ಬರ್ತಾರೆ. ಮತ್ತೇನ್ ಪ್ರಶ್ನೆ ಇದೆಯಾ? ಮುಂದಿನ ಕರೆ. ಹಲೋ, ಹಲೋ ಹಲೋ, ಕೃಷಿರಂಗ, ಆಕಾಶವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಕೇಳಿ ಎರಡು ಪ್ರಶ್ನೆ. ಕೇಳಿ ಎರಡನ್ನು. ಏನಪ್ಪಾ ಅಂದ್ರೆ ದನಗಳಿಗೆ ಮೊದ್ಲು ಇಂಗ್ಲಿಷ್ ಆರ್ ಮಾಡ್ತಿರು, ಗಂಟು ಬಂದ್ಬಿಡ್ತಿದ್ದ ಬದಿ. ಅದೊಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಬದಿ, ಯಾವ್ದೇ ಹಸುಗೆ ಇಂಗ್ಲಿಷ್ ಆರ್ ಮಾಡಿದ್ರೆ ಗಂಡು ಉಡ್ಬಾರ್ದು, ಬರೀ ಎಣ್ಣೆ ಉಡ್ಬೇಕು ಬದಿ. ಯಾಕೆ ಅಂದ್ರೆ ಪಾಪ ಗಂಡು ಹುಟ್ಟಿದ ತಕ್ಷಣನೆ ಕುಯ್ಯಕ್ ಹೋಗ್ಬಿಡ್ತಾರೆ ಬದಿ. ಇದೊಂದು ಬಹಳ ಹಿಂಸೆ ಐತೆ ಬದಿ, ಕೈ ಮುಗಿತೀನಿ, ಇದೊಂದು ಮಾತ್ರ ಹಿಂಸೆ ತಪ್ಪಿ. ನಿಮ್ಗೆ ಹೇಳ್ತಾರೆ ಉತ್ತರ, ಡಾಕ್ಟರ್ ಹೇಳ್ತಾರೆ. ಈಗ ಇವ್ರೆ ಇದೇನಾಗುತ್ತೆ ಅಂದ್ರೆ, ನೀವು ಒಂದೇ ಕ್ವಶನ್ಸ್ ಇಂಜೆಕ್ಷನ್ ಮಾಡಿದ್ರೆ ಗಂಟು ಬಂದ್ಬಿಡ್ತಾವ ಅಂತೇಳಿ. ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಮೊದಲೆಲ್ಲ ಏನಾಗಿತ್ತಂದ್ರೆ ನಾವು ಒಂದು 4-5 ವರ್ಷದಿಂದ ಅಥವಾ ಒಂದು 10 ವರ್ಷದಿಂದ ಒಂದು ಸಿರಿಂಜು ಆಮೇಲೆ ಬೇರೆ ಬೇರೆ ಸೂಜಿಯಿಂದ ಇಂಜೆಕ್ಷನ್ ಮಾಡ್ತಾ ಇದ್ರು. ಈಗೇನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಸಿರಿಂಜೆ ಬೇರೆ, ಮಿಡ್ಲೆ ಬೇರೆ, ಪ್ರತಿಯೊಂದು ಜಾನುವಾರುಗಳಿಗೆ ಫುಲ್ ಏಸೆಪ್ಟಿಕ್ ಮೆಜರ್ಸ್ ಮೇಲೆ ಇಂಜೆಕ್ಷನ್ ಮಾಡ್ತಾರೆ. ಇದರಿಂದಾಗಿ ಗಂಟುಗಳು ಬರೋದು ಕಡಿಮೆ ಆಗಿದೆ. ಆದರೂ ಕೂಡ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ, ಇಂಜೆಕ್ಷನ್ ಮಾಡೋ ಹೊತ್ತಿನಾಗ ದನ ಒದ್ದಾಡ್ಬಿಡುತ್ತೆ ಅಂದ್ರೆ, ಜೋರ ಕಿತ್ಕೊಂಡು ಹೋಗಕ್ ನೋಡ್ತೈತಿ. ಅವಾಗ ಏನಾಗುತ್ತೆ ಅಂದ್ರೆ ಗಾಯ ಅಲ್ಲಿ ಅಲ್ಲಿ ನೋವಾಗುತ್ತೆ ಅಂದ್ರೆ ಒಳಗಡೆ ಚುಚ್ಚು ಬಿಡ್ತೈತಿ. ಚುಚ್ಚಿದಾಗ ಏನಾಗುತ್ತೆ, ಅದು ಗಾಯ ಬರೋ ಸಾಧ್ಯತೆ ಇರ್ತದೆ. ಆಮೇಲೆ ಗಂಟು ಬರೋದ್ರಿಂದ ಅದೇನು ದೊಡ್ಡ ಇದು ಆಗುದಿಲ್ಲ, ಒಂದೆರಡು ತಿಂಗಳಿಗೆ ಅದು ಮತ್ತೆ ಕಡಿಮೆ ಆಗುತ್ತೆ. ನೀವು ಅದಕ್ಕೊಂದು ಸ್ವಲ್ಪ ಬಿಸಿ ಮಾಡ್ಬೇಕಾಗತ್ತೆ. ಬಿಸಿ ಮಾಡಿದ್ರೆ ಬಿಸಿನೀರು ಶಾಖ ಕೊಡ್ಬೋದು, ಉಪ್ಪಿನ ಶಾಖ ಕೊಡ್ಬೋದು, ಯಾವ್ದಾರು ಒಂದ್ ಹಿಂಗ್ ಶಾಖ ಕೊಟ್ರೆ ಅದು ಕಡಿಮೆ ಆಗತ್ತೆ. ಅದೇನ್ ತಪ್ಪೇನಲ್ಲ, ಅದು ಬರೋದು ಒಳ್ಳೇದೆ, ಅದು ಅಂದ್ರೆ ರಿಯಾಕ್ಷನ್ ಆಗಿದೆ ಅಂತ ಗೊತ್ತಾಗತ್ತೆ. ಇನ್ನು ನೀವು 2ನೇ ದಿನ ಹೇಳಿದ್ರಿ, ನೀವು ಇಂಜೆಕ್ಷನ್ ಕೊಡೋದು ಅಂದ್ರೆ ಇನ್ಸಮಿನೇಷನ್ ಮಾಡೋದು. ಇನ್ಸಮಿನೇಷನ್ ಮಾಡ್ಬೇಕಾದ್ರೆ ನಾವು ಸಾಮಾನ್ಯವಾಗಿ 50 ಗಂಡು 50 ಹೆಣ್ಣು ಹುಡ್ತಾವು, ಅದೇ ತರದ ಸಮನ್ ಇದೆ. ಆದ್ರೆ ಈಗ ಹೊಸ ಒಂದು ಬಂದಿದೆ, ಸೆಕ್ಸ್ಡ್ ಸೆಮೆನ್ ಅಂತ ಬಂದಿದೆ. ಅಂದ್ರೆ ಬರೇ ಹೆಣ್ಣು ಹುಟ್ಟಲಿಕ್ಕೆ ನಾವು ಆಯ್ಕೆ ಮಾಡ್ಕೊಂಡಂತ ಒಂದು ಸೆಮೆನ್ ಅದು. ಆ ಸೆಮೆನ್ ನಾವು ಕೊಟ್ರೆ ಬರೇ ಹೆಣ್ಣು ಹುಟ್ಟಾವು. ಅದನ್ನ ನಾವೇಂದ್ರೆ ಎಲ್ಲಾ ಜಾನುವಾರುಗಳು ಕೊಡಕ್ ಆಗಂಗಿಲ್ಲ. ಅದನ್ನೇನಂದ್ರೆ 1ನೇ ಸೂಲ 2ನೇ ಸೂಲ ಮ್ಯಾಕ್ಸಿಮಮ್ ಅಂದ್ರೆ 3ನೇ ಸೂಲ 5, 6, 7ನೇ ಸೂಲಕ್ಕೆ ಅದನ್ನ ನಾವು ಇನ್ಸಮಿನೇಷನ್ ಮಾಡಕ್ ಬರುದಿಲ್ಲ. ಯಾಕಂದ್ರೆ ಅದರಲ್ಲಿ ಕ್ವಾಂಟಿಟಿ ಅಂದ್ರೆ ಸ್ಪರ್ಮಟೋಜೋವ ಅಂದ್ರೆ ವೀರ್ಯಾಣುಗಳ ಸಂಖ್ಯೆ ಬಹಳ ಕಡಿಮೆ ಇರ್ತೈತಿ. 1-2 ಲಕ್ಷ ಹಿಂಗಿರುತ್ತೆ. ಇದರಲ್ಲಿ ನಾವು ನಾರ್ಮಲ್ ಸಮಯನಲ್ಲಿ ಹಾಕಿದ್ರೆ 10-20 ಲಕ್ಷ ಇರುತ್ತೆ, 20 ಮಿಲಿಯನ್ಸ್ ಅಂತ ಹೇಳ್ತೇವೆ ನಾವು. ಅದಕ್ಕಾಗಿ ಅದನ್ನ ನಾವು ಆ ಸಂಖ್ಯೆಗೆ ಅನುಗುಣವಾಗಿ ನಾವು ಕೊಡಬೇಕಾಗತ್ತೆ. ಎಲ್ಲಾ ಟೈಮ್ನಲ್ಲಿ ನಾವು ಅದನ್ನ ಸೆಕ್ಸ್ಡ್ ಸೆಮೆನ್ ಯೂಸ್ ಮಾಡಕ್ ಬರುದಿಲ್ಲ. ಆದಷ್ಟು ಒಂದ್ ಸ್ವಲ್ಪ ಕಡಿಮೆ ಮಾಡಿ ಬದೇ, ಕೈ ಮುಗಿತೀನಿ. ಮಾಡಿಸ್ತೇವೆ ಅಂದ್ರೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ಅದಕ್ಕೆ ರಿಸರ್ಚ್ ನಡೆದಿದೆ. ಹೆಸರುಘಟ್ಟದಲ್ಲಿ ಹೊಸದೊಂದು ಸಂಶೋಧನೆ ಕಂಡು ಹಿಡಿದಿದ್ದಾರೆ. ಆ ಕಂಡು ಹಿಡಿದಾಗ ಏನಾಗಿದೆ ಅಂದ್ರೆ, ಸಾಮಾನ್ಯ ವೀರ್ಯಕಡ್ಡಿ ಹಾಕಿದ್ರೆ ನಮ್ಗೆ 20-25 ರೂಪಾಯಿ ಖರ್ಚು ಬೀಳ್ತೈತೆ. ನೀವು ಹೇಳುವಂತ ವೀರ್ಯಕಡ್ಡಿ ಹಾಕಿದ್ರೆ 1,000 ರೂಪಾಯಿ ವರೆಗೆ ಖರ್ಚು ಬೀಳ್ತೈತೆ. ಅದನ್ನ ಕಡಿಮೆ ಖರ್ಚು ಮಾಡ್ಲಿಕ್ಕೆ ಸಂಶೋಧನೆ ನಡೆದಿದೆ, ಅವ್ರು ಸಕ್ಸಸ್ ಆಗಿದೆ. ಅದರ ರೇಟ್ ಇನ್ನ 400-500 ವರೆಗೆ ಬರೋ ಚಾನ್ಸಸ್ ಇದೆ. ಅವಾಗ ಸರ್ಕಾರ ಸಬ್ಸಿಡಿ ಕೊಟ್ಟು ನಿಮಗೆ 100 ರೂಪಾಯಿ ಬೀಳುತ್ತೆ. ಈಗ ಸದ್ಯ ನೀವು 750 ರೂಪಾಯಿ ಕೊಡ್ತಾ ಇದ್ದೀರಿ. ನಿಮಗೆ ಹೊರೆ ಕಡಿಮೆ ಮಾಡೋ ಸಲುವಾಗಿ ಅದನ್ನು ಆ ಥರ ಮಾಡ್ತಾ ಇದ್ರೆ, ಮತ್ತೆ ಇನ್ನು ರಿಸರ್ಚ್ ಸಂಶೋಧನೆ ನಡೀತಾ ಅಂತಂದ್ರೆ ಈ ಬೇರೆ ಬೇರೆ ಇದಕ್ಕೂ ಕೂಡ ನಾವು ಸಂಖ್ಯೆ ಜಾಸ್ತಿ ಮಾಡಿ 5-6 ಸೋಲಿನ ಹಸುಗಳಿಗೂ ಕೂಡ ಈ ಹೆಣ್ಣು ಕರು ಹುಟ್ಟದಂತ ವೀರ್ಯ ಕಡ್ಡಿನ ನಾವು ಕೊಡ್ತೇವೆ, ಮುಂದೆ ಬರುತ್ತೆ. ಅದೀಗ ಸದ್ಯ ಮಟ್ಟಿಗೆ ಮಾತ್ರ ನಾವು ಈಗ ಇಷ್ಟು ಕಡಿಮೆ. ನಮ್ಮ ವಿಜ್ಞಾನಿಗಳು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೊಳ್ಳೆ ದೇಶ ಬದುಕೋ ಮಾಡ್ಲಿ ಬದಿ. ಆಯ್ತು ಆಯ್ತು ರೀ, ಆಯ್ತು, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದೆನೆ ಕರೆಯನ್ನ ನೋಡೋಣ. ಹಲೋ ಸರ್, ವೆಂಕಟೇಶ್ ಅಂತ ಮಾತಾಡೋದು, ಲಕ್ಷ್ಮೀಪುರ ಮೈಸೂರು ತಾಲೂಕು ಮೈಸೂರು ಜಿಲ್ಲಾ ಕಸಬಾ. ಕೇಳಿ ವೆಂಕಟೇಶ್ ಅವರು. ಮಂಜುನಾಥ್ ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಸರ್. ಈಗ ಇದು ಆಂಬುಲೆನ್ಸ್ ಸಮಸ್ಯೆ ಹೇಳಿದ್ರಲ್ಲ ಸರ್, ಅದು ಬೆಳಿಗ್ಗೆ ಫೋನ್ ಮಾಡಿದ್ರೆ ಸಂಜೆ ವರ್ಗೂ ಬರಲ್ಲ ಸರ್, ಒಂದ್ ಪ್ರಶ್ನೆ. ಮತ್ತೆ ಈ ಗಂಟು ಕರಿವಾಸಗಳಲ್ಲಿ ಇಂಜೆಕ್ಷನ್ ಮಾಡಿದಾಗ ಕಾಲು ಬೈಜರದ್ದು ನೀವ್ ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ, ಅದು ಹಾಲು 2-3 ಕಮ್ಮಿ ಆಯ್ತದಲ್ಲ, ಏನ್ ಮಾಡ ಸರ್ ಸಮಸ್ಯೆ? ಓಕೆ ಸರ್, ಈಗ ನೀವು ಒಂದೇ ಪ್ರಶ್ನೆಗೆ ನೀವು ಫೋನ್ ಕಾಲ್ ಮಾಡಿದ್ರೆ ಬರೋದಿಲ್ಲ ಬೆಳಿಗ್ಗೆ, ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಕಾಲ್ ಮಾಡಿದಾಗ ನಾವು ಇದಕ್ಕೆ ಆಂಬ್ಯುಲೆನ್ಸ್ ಕಾಲ್ ಮಾಡ್ತೀರ, ಅಲ್ಲಿ ಇರೋದು ಏನಾಗಿದೆ ಅಂದ್ರೆ 775 ಆಂಬ್ಯುಲೆನ್ಸ್ ಅದಾವು, ಆಮೇಲೆ 12 ಲೈನ್ ಇರುತ್ತೆ ಟೆಲಿಫೋನ್ ಲೈನ್. ಬೆಳಿಗ್ಗೆ ಎಲ್ಲರೂ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಸುಮಾರು ಒಂದು 5,000-6,000 ಫೋನ್ ಕಾಲ್ ಬಂದ್ಬಿಡ್ತಾವ ಅಲ್ಲಿ. 5,000-6,000 ಕಾಲ್ 12 ಲೈನ್ ಅಲ್ಲಿ ಬರಬೇಕು, ಅಲ್ಲಿ 12 ಜನ ಕೂತಿರ್ತಾರೆ. ಈಗ ನಾವಿಬ್ರು ಕೂತಿದ್ದೇವೆ, ಒಂದು 20 ಕರೆ ನೀವು ಮಾಡ್ತೀರಿ ಎಲ್ಲರೂ, ಆದ್ರೆ ಒಬ್ಬರಿಗೆ ಚಾನ್ಸ್ ಸಿಗುತ್ತೆ. ಹಂಗೆ ಅಲ್ಲಿ ಕಾಲ್ಸ್ ಸಂಖ್ಯೆ ಜಾಸ್ತಿ ಬರ್ತಾ ಇದೆ, ನಮ್ಗೆ ಅಲ್ಲಿ ಕಾಲ್ ಸೆಂಟರ್ಸ್ ಅಲ್ಲಿ ಇರತಕ್ಕಂಥ ಜನಸಂಖ್ಯೆ ಕಡಿಮೆ ಇದೆ, ಮತ್ತೆ ಆ ಲೈನ್ಸ್ ಇನ್ನು ಜಾಸ್ತಿ ಮಾಡ್ಕೊತಾ ಇದೆ. ಮೊದಲೆಲ್ಲ ಏನಾಕಿತ್ತು ಅಂದ್ರೆ 600-700 ಕರೆ ಬರ್ತಾ ಇದ್ವು, ಈಗ 2,000-3,000 ಕರೆಗಳು ಬರ್ತಾ ಇದ್ವು ಪ್ರತಿದಿನ. ಅದು ಎಲ್ಲ ಏನಂತಂದ್ರೆ ಮಧ್ಯಾಹ್ನ ಬಂದ್ರೆ ಓಕೆ, ಬೆಳಗ್ಗೆನೆ 9-10 ಒಳಗೆ ಅಷ್ಟು ಕರೆಗಳು ಬರ್ತಾವ, ಅವಾಗ ನಿಮ್ಗೆ ಸಿಗೋದು ಕಡಿಮೆ ಆಗುತ್ತೆ. ನೀವೇನ್ ಮಾಡಿ ಅಂತಂದ್ರೆ ಸಾಯಂಕಾಲ 4 ತನಕ ಇರುತ್ತೆ, ಅಲ್ಲಿವರೆಗೂ ನೀವು 5 ತನಕ ನೀವು ಕಾಲ್ ಮಾಡಬಹುದು. ಒಂದ್ಸಲ ಸಿಕ್ಕಿಲ್ಲ ಅಂದ್ರೆ ಬೆಳಿಗ್ಗೆ ಸಿಕ್ಕಿಲ್ಲ ಅಂದ್ರೆ ಬೆಳಿಗ್ಗೆ ಸ್ವಲ್ಪ ರಶ್ ಇರುತ್ತೆ, ನೀವೇನ್ ಮಾಡಬಹುದು ಅಂದ್ರೆ ಸ್ವಲ್ಪ ಮಧ್ಯಾಹ್ನ ಆದ್ಮೇಲೆ ಕಾಲ್ ಮಾಡಿದ್ರೆ ಫ್ರೀ ಆಗಿ ಬರ್ತಾರೆ, ಅವ್ರಿಗೂ ನಿಮ್ ಕಾಲ್ ಅಟೆಂಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ ಎರಡನೇದಾಗಿ ನೀವೇನ್ ಹೇಳಿದ್ರಿ ಅಂತಂದ್ರೆ ಕಾಲ್ಬಾಯಿ ಜ್ವರ ಮಾಡಿಸ್ಲೇಬೇಕಾಗತ್ತೆ. ಅದು ಒಂದಿನ ಹೇಳಿದ್ರೆ ನಿಮಗಾದ್ರೂ ಕೂಡ ನಿಮ್ ಮಗು ಅದೇನಾಗತ್ತೆ ಅಂದ್ರೆ ನಿಮ್ ಮಗು ಕೂಡ ಲಸಿಕೆ ಹಾಕಿದಾಗೂ ಕೂಡ ಒಂದೇ ದಿನ ಎರಡನೇ ದಿನ ಜ್ವರ ಬಂದೇ ಬರುತ್ತೆ, ಕಿರಿಕಿರಿ ಮಾಡೇ ಮಾಡುತ್ತೆ. ಹಾಗಂತ ನೀವು ಲಸಿಕೆ ಹಾಕೋದು ಬಿಡಕ್ ಆಗುದಿಲ್ಲ, ಎಲ್ಲರೂ ಹೋಗಿ ಹಾಕಿಸ್ಕೊಂಡ್ ಬರ್ತೀರಿ. ಅದೇ ರೀತಿಯಾಗಿ ಇದಕ್ಕೂ ಕೂಡ ಹಾಲು ಕಡಿಮೆ ಆದ್ರೂ ಚಿಂತೆ ಇಲ್ಲ, ಒಂದೇ ದಿನ ಕಡಿಮೆ ಆಗ್ಬೋದು, ಆದ್ರೆ ಜೀವನ ಪರ್ಯಂತ ಅದು ಆರಾಮಾಗಿರುತ್ತೆ. ಅದಕ್ಕೆ ಯಾವ್ದು ರೋಗ ಬರೋದಿಲ್ಲ, ಕಾಲ್ಬಾಯಿ ಜ್ವರ ಬರೋದಿಲ್ಲ, ಚರ್ಮಗಂಟು ರೋಗ ಬರೋದಿಲ್ಲ. ಅದಕ್ಕೆ ಯಾವುದೇ ಲಸಿಕೆ ಹಾಕಿದ್ರು ಕೂಡ ನೀವು 1-2 ಬಗ್ಗೆ ನೋಡ್ಲಾರ್ದೆ ನೀವು ಬಹಳ 1 ಅದ್ರ ಜೀವಂತ, ಅದಕ್ಕೆ ಎಲ್ಲ ಮತ್ತೆ ತೊಂದರೆ ಆಗದೆ ಇರಲಿ ಅಂದ್ರೆ ಲಸಿಕೆ ಹಾಕ್ಲೇಬೇಕು. ಅದು ಗಂಟು ಆದ್ರೂ ಪರವಾಗಿಲ್ಲ, ಹಾಲು ಕಡಿಮೆ ಆದ್ರೂ ಪರವಾಗಿಲ್ಲ, ಲಸಿಕೆ ಮಾತ್ರ ಹಾಕಿಸಿ ತಪ್ಪಿಸ್ಬೇಡಿ. ಓಕೆ, ಕರೆ ಮಾಡಿದ್ದಕ್ಕೆ ಓಕೆ, ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ. ಹಲೋ ನಮಸ್ಕಾರ, ಹುಣಸೂರಿಂದ ಸುರೇಶ್ ಅಂದ್ಬಿಟ್ಟು ಸರ್. ಕೇಳಿ ಸುರೇಶ್ ಅವ್ರ ಪ್ರಶ್ನೆ. ಸರ್ ಡಾಕ್ಟರ್ ಸಾಹೇಬ್ರಿಗೆ ನಮಸ್ಕಾರ, ನಿಮ್ಗೂ ಸರ್ ನಮಸ್ಕಾರ. ಕೇಳಿ ಪ್ರಶ್ನೆ ಕೇಳಿ ಸರ್. ಏನು ಗೊತ್ತಾ, ಈ ಬರೀ ಎಲ್ಲ ಜಾಸ್ತಿ ಈಗ ನಾ ಇಲಾಖೆ ಹೆಸರುಗಳ ಜಾಸ್ತಿ ಇದ್ ಮಾಡ್ತಾರೆ, ನಾಡಸನ ಹೆಸರು ಪೂಜ ಒಂದು ನಮ್ಗೆ ವ್ಯವಸ್ಥೆ ಇದ್ ಮಾಡ್ಕೊಡಿ ಸರ್. ಪ್ರತಿಯೊಬ್ಬರು ನೋಡಿದ್ರೆ ಎಲ್ಲ ಬರೀ ಇಲಾಖೆ ಹೆಸರು ಇದ್ ಮಾಡ್ತಾರೆ, ನಾಡಸ ಹಿಂದಿನ ಕಾಲ ಇತ್ತಲ್ಲ ಅದ ತಳಿನ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾರ. ನಾನ್ ಕೇಳ್ತಾ ಇರೋದು ಅಂದ್ರೆ ತಮ್ಮ ಮನೆಯಲ್ಲಿ ಯಾವ ಹಸು ಇದೆ? ನಮ್ದು ಮಾಮೂಲಿ ನಾಡಹಸನ ಐತೆ. ಈಗ ಏನಾಗುತ್ತೆ ಅಂದ್ರೆ ನಾಡ ಹಸು ಇದ್ದವ್ರ ಮನೆಗೆಲ್ಲವೂ ನಾವು ನಾಡ ಹಸು ಸಮನ್ನ ಕೊಡ್ತೇವೆ. ನೀವು ಜೆರ್ಸಿ HF ಹಸು ಇಟ್ಕೊಂಡು ನಾಡ ಸಮನ್ನ ಹಾಕಂದ್ರೆ ಹಾಕಕ್ ಬರುದಿಲ್ಲ. ಅವಾಗೇನಾಗುತ್ತೆ ಅಂದ್ರೆ ಅದು ಮತ್ತೆ ಮಿಕ್ಸ್ಡ್ ಅಂತ ಹುಟ್ಟತೈತಿ, ಅವ್ರು ಒಪ್ಪಲ್ಲ. ಈಗ ನಾಡ ಹಸು ಇದ್ದವ್ರಿಗೆ ನಾವು ನಾಡ ಹಸು ಸಮನ್ನ ಕೊಡ್ತೇವೆ ಅಂದ್ರೆ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಈಗ ನೀವು ಹುಣಸೂರು ಕಡೆ ಅಂದ್ರೆ ಹಳ್ಳಿಕಾರ ಸಮನ್ಯ, ಹಳ್ಳಿಕಾರ ಹಸು ಇರುದ್ರೆ ಹಳ್ಳಿಕಾರ ಸಮನ್ ಕೊಡ್ತೇವೆ. ಅಮೃತ್ ಮಲ್ ಇತ್ತಂದ್ರೆ ಅಮೃತ್ ಮಲ್ ಸಮನ್ ಕೊಡ್ತೇವೆ. ನಾವು ನೋಡ್ತೇವೆ ನಿಮ್ಮಲ್ಲಿ ಇರತಕ್ಕಂಥ ಹಸು ಯಾವ್ದಿದೆ ಅದನ್ನೇ ಕೊಡ್ತೇವೆ. ನೀವು ಅಮೃತ್ ಮಲ್ ಹಸುಗೆ HF ಹಾಕಂದ್ರೂ ನಾವು ಹಾಕೋದಿಲ್ಲ, ಆಮೇಲೆ HF ಜೆರ್ಸಿಗೆ ಹಳ್ಳಿಕಾರ ಸಮನ್ ಹಾಕಂದ್ರು ನಾವು ಹಾಕೋದಿಲ್ಲ. ನಾವು ಅಂದ್ರೆ ನಾವು ಯಾವ್ದಕ್ಕೆ ಅದನ್ನ ತಳಿನ ನಾವು ಅದನ್ನ ಇದು ಮಿಕ್ಸ್ ಮಾಡಕ್ಕೆ ನಾವು ಬಿಡೋದಿಲ್ಲ, ಅದನ್ನ ಅದೇ ತರ ಮಾಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ಈಗ ನಿಮ್ಮದು ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಹಳ್ಳಿಕಾರ ಕೊಡ್ತೇವೆ, ಅದೇ ನಾವು ಮಧ್ಯ ಕರ್ನಾಟಕ ಬಂದ್ರೆ ಚಿತ್ರದುರ್ಗ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆಮೇಲೆ ದಾವಣಗೆರೆ ಹಾವೇರಿ ಇಲ್ಲೆಲ್ಲ ನಾವು ಅಮೃತ್ ಮಲ್ ಸಮನ್ ಕೊಡ್ತೇವೆ. ಅದೇ ರೀತಿ ನೀವು ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಗದಗ್ ಹೋದ್ರೆ ಕಿಲಾರ್ ಸಮನ್ ಕೊಡ್ತೇವೆ. ಅಂದ್ರೆ ನಿಮಗೆ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನಾವು ನಾಡ ತಳಿನ ಬಿಟ್ಕೊಡ್ತಾ ಇಲ್ಲ, ನಾಡ ತಳಿನೂ ಕೂಡ ನಾವು ಬೆಳೆಸ್ತಾ ಇದ್ದೀವಿ. ಆದ್ರೆ ಏರಿಯಾ ವೈಸ್ ಬೇರೆ ಬೇರೆ ಇರುತ್ತೆ. ನೀವು ಗುಲ್ಬರ್ಗ, ಬೀದರ್, ಯಾದಗಿರಿ ಹೋದ್ರೆ ಅಂದ್ರೆ ಅಲ್ಲಿ ದೇವಣಿ ತಳಿ ಅಂತ ಬರುತ್ತೆ, ನಾವು ಅದನ್ನ ಬೆಳೆಸ್ತೇವೆ. ಹಿಂಗೆ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ತಳಿ ಇದಾವೋ ಆ ತಳಿನ ಕೊಡ್ತೇವೆ. ನೀವು ಶಿವಮೊಗ್ಗ ಕಡೆ ಹೋಗಿ ನಾವು ಈ ಅಮೃತ್ ಮಲು ಹಳ್ಳಿಕಾರ ಕೊಡೋದಿಲ್ಲ, ಅಲ್ಲೇನ್ ಮಾಡ್ತೇವೆ ಅಂದ್ರೆ ಮಲ್ನಾಡು ಗಿಡ್ಡ ಕೊಡ್ತೇವೆ. ಅಂದ್ರೆ ಮಲ್ನಾಡು ಗಿಡ್ಡಕ್ಕೆ ಮಲ್ನಾಡು ಗಿಡ್ಡ, ಜೆರ್ಸಿ HF ಇದ್ರೆ ಜೆರ್ಸಿ HF. ಈ ರೀತಿಯಾಗಿ ನಾವು ಕರ್ನಾಟಕ ಸರ್ಕಾರದಿಂದ ನಾವು ಒಂದು ಕಾರ್ಯಕ್ರಮ ಹಾಕೊಂಡು ಅದೇ ರೀತಿ ನಡೀತಾ ಇದ್ದೀವಿ. ಅದೇ ರೀತಿ ಬೆಳೆಸ್ತಾ ಇದ್ದೀವಿ. ಆ ಪ್ರದೇಶಕ್ಕೆ ಅನುಗುಣವಾಗಿ ಅದು ಆಗ್ತಾ ಇದೆ. ಎಲ್ಲಿ ನಾವು ಆ ತರ ಇದು ಮಾಡ್ತಾ ಇಲ್ಲ, ನಶಿಸಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಲಸಿಕಾ ಕಾರ್ಯಕ್ರಮ ನೇರ ಪ್ರಸಾರ ವಿಷಯ ಇರುತ್ತೆ. ಹಲೋ, ಹಾ ಹೇಳಿ ಸರ್, ಕೇಳಿ ಪ್ರಶ್ನೆ. ಸರ್, ನಾನು ನಂಜುನ್ ಮಹೇಶ್ ಮಾತಾಡ್ತಾ ಇದ್ದೀನಿ. ಓಕೆ ಸರ್, ಕೇಳಿ. ಸರ್, ಗ್ರಾಮೀಣ ಭಾಗದಲ್ಲಿ ದಣ್ಣಿನ ಡಾಕ್ಟರ್ ಅಂದ್ರೆ ಒಂಥರ ದೇವರಿದ್ದಂಗೆ ಸರ್ ಇವರು. ಅದರಿಂದ ಒಂದು ಪಂಚಾಯತ್ಗೆ ಸರ್ ಒಬ್ರು ಡಾಕ್ಟರ್ ಕೊಟ್ಟಿರ್ತಾರೆ. ಒಂದು ಪಂಚಾಯತ್ಗೆ ಐದರಿಂದ ಎಂಟು ಬರ್ತದೆ. ಪಾಪ ಅವ್ರು ಎಲ್ಲಿಗೆ ಎಲ್ಲಿಗೆ ಅಂತ ಹೋಗಕ್ಕಾಗತ್ತೆ. ಹಂಗಾಗಿ ಇಲಾಖೆಯವರು ಈ ಕಾಂಪೌಂಡರ್ ಮತ್ತೆ ಪಶುಸಚಿವರಿಗೆ ಹೆಚ್ಚಿನ ಗೌರವಧನ ಮತ್ತೆ ಹೆಚ್ಚಿನ ಸೌಲಭ್ಯ ಕೊಟ್ರೆ ಕೆಲಸಕ್ಕೆ ಕೆಲಸ ಮಾಡಕ್ ಅವ್ರಿಗೂ ಉತ್ಸಾಹ ಬರುತ್ತೆ ಅಂತ ಒಂದು ಪ್ರಶ್ನೆ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ಅವರು. ಈಗ ನಾವು ಪಶುಸಖಿಗೆ ಪ್ರಾರಂಭದಲ್ಲಿ ಇದು ಒಂದು ಬಿಗಿನಿಂಗ್ ಅಲ್ಲಿ ಪೈಲಟ್ ಪ್ರಾಜೆಕ್ಟ್ ಮೇಲೆ ತಗೊಂಡಿದ್ದೀವಿ. ಪೈಲಟ್ ಪ್ರಾಜೆಕ್ಟ್ ಮೇಲೆ ತಗೊಂಡಾಗ ಏನಾಗುತ್ತೆ ಅಂದ್ರೆ ಈಗ ಅವರಿಗೆ ಫಸ್ಟ್ 3,750 ರೂಪಾಯಿ ಕೊಡ್ತಾ ಇದಾರೆ ಪಂಚಾಯತಿಯಿಂದ. ಇದು ಕ್ರಮೇಣ ಏನಾಗುತ್ತೆ ಅಂತಂದ್ರೆ ಅವ್ರ ಕೆಲಸ ನೋಡಿಕೊಂಡು ನೀವೀಗ ಹೇಳ್ಬೇಕು, ನಿಮ್ಮ ಪಂಚಾಯತಿಗೆ ಹೇಳ್ಬೇಕಾಗತ್ತೆ, ವರದಿ ಕೊಡ್ಬೇಕಾಗತ್ತೆ, ಅವ್ರ ಕೆಲಸ ಚೆನ್ನಾಗಿ ಮಾಡ್ತಾ ಇದಾರ, ಅವ್ರದ್ದು ಅವಶ್ಯಕತೆ ನಮಗಿದೆ, ಅವ್ರಿಗೆ ಸಂಬಳ ಇನ್ನೂ ಜಾಸ್ತಿ ಮಾಡಿ ಅಂತ ಹೇಳ್ಕೊಂತ ಹೋದ್ರೆ ಅದು ಕೂಡ ಮುಂದಿನ ದಿನಗಳಲ್ಲಿ 5,000, 10,000, 15,000 ಈ ಗೌರವಧನನು ಕೊಡ್ತಾರೆ. ಈಗ ನಿಮ್ಗೆ ಏನು ಹೇಳ್ತಾ ಯಾಕೆ ಹೇಳ್ತೇನೆ ಅಂದ್ರೆ, ಈ ಆಶಾ ವರ್ಕರ್ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಅಥವಾ ಬಿಸಿ ಅಡಿಗೆ ಊಟದವರು ಇರ್ಬೋದು, ಅವ್ರಿಗೂ ಎಲ್ಲ ಮೊದಲು ಇಷ್ಟೇ ಇತ್ತು. ಬಿಗಿನಿಂಗ್ ಅಲ್ಲಿ 1,000, 1,500, 2,000 ಇತ್ತು. ಈಗ ಅವ್ರು 10,000, 15,000 ತಗೊಳ್ತಾ ಇದಾರೆ. ಅಂದ್ರೆ ಸರ್ವಿಸ್ ಆದಂಗೆ ಅವ್ರದ್ದು ಅವಶ್ಯಕತೆ ನಮಗೆ ಬೇಕಂತ ನೀವೆಲ್ಲ ಫೀಡ್ಬ್ಯಾಕ್ ಕೊಟ್ರೆ, ನೀವೆಲ್ಲರೂ ಹೇಳ್ಬೇಕು ಪಂಚಾಯತಿಯಲ್ಲಿ, ಗ್ರಾಮ ಸಭೆ ನಡೀತಿರ್ತಾವ ಅಲ್ಲಿ ಹೇಳ್ಬೇಕು, ಎಲ್ಲಾ ಕಡೆ ಹೇಳಿದಾಗ ಎಲ್ಲಾ ಕಡೆ ಕೂಗು ಬಂತಂದ್ರೆ ಆಟೋಮೆಟಿಕ್ಲಿ ಅದನ್ನ ಜಾಸ್ತಿ ಮಾಡ್ತಾರೆ. ಅಂದ್ರೆ ಇವರ ಸೇವೆ ಅವಶ್ಯಕತೆ ಇದೆ, ಇವರು ಜಾಸ್ತಿ ಕೆಲಸ ಮಾಡ್ತಾ ಇದಾರ, ಇವ್ರು ನಾವು ಕೊಡಬೇಕು ಅಂತ ಬರುತ್ತೆ, ಅವಾಗ ಜಾಸ್ತಿ ಮಾಡೇ ಮಾಡ್ತಾರೆ. ಆಯ್ತು, ಅವ್ರಿಗಾಗಿ ನಾವೀಗೇನ್ ಮಾಡಿದ್ದೇವೆ ಅಂದ್ರೆ ಎಲ್ಲಾ ಕಡೆ 30 ತರಬೇತಿ ಕೇಂದ್ರ ಮಾಡಿದೀವಿ. 30 ತರಬೇತಿ ಕೇಂದ್ರದಲ್ಲಿ ಅವ್ರನ್ನ ತರಬೇತಿ ಕೊಟ್ಟು ಅವ್ರನ್ನು ಕೊಡ್ತಾ ಇದೀವಿ. ಈಗ 60-70 ಜನ ಸರ್ಕಾರದ ಇದರಲ್ಲಿ ಸೇರ್ತಾ ಇದಾರೆ ಇಲಾಖೆಯಲ್ಲಿ. ಅವ್ರಿಗೂ ನಾವು 30 ತರಬೇತಿ ಕೇಂದ್ರ ಮುಖಾಂತರ ತರಬೇತಿ ಕೊಟ್ಟು ಅವ್ರನ್ನ ಜಾಸ್ತಿ ನುರಿಸಿ ಇದು ಮಾಡಿ ಅವ್ರಿಗೆ ಕೊಡ್ತಾ ಇದೀವಿ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಅಂತಿಮ ಕರೆಯನ್ನು ತೆಗೆದುಕೊತಾ ಇದ್ದೇವೆ ಸರ್. ಧನ್ಯವಾದಗಳು, ನಮಸ್ಕಾರ. ಮುಂದಿನ ಕರೆ, ಹೆಸರು ಹೇಳಿ ಸರ್, ಎಲ್ಲಿಂದ ಜಲ್ದಿ ಕೇಳಿ ಪ್ರಶ್ನೆ. ಬಳ್ಳಾರಿ ಜಿಲ್ಲೆಗೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ಹೇಳಿ ವಿಶ್ವನಾಥ್ ಅವರ ಪ್ರಶ್ನೆ. ಪ್ರಶ್ನೆ ಕೇಳ್ತೀನಿ ನೋಡಿ ಸರ್. ಸರ್ ನಮಸ್ತೆ, ನಾವು ರೈತ ಸಂಘದ ಸರ್ ಮಾತಾಡ್ತಾ ಇರೋದು. ಕೇಳಿ ಪ್ರಶ್ನೆ, ಜಲ್ದಿ ಕೇಳಿ. ಏನಿಲ್ಲ ಸರ್, ಇದು ನಮ್ಗೆ ಆಸ್ಪತ್ರೆ ಪಶುಪಾಲನೆ ಆಸ್ಪತ್ರೆ ಏನಿದೆಯಲ್ಲ ಸರ್, ನಮ್ಮ ರಾಮಸಾಗರದಲ್ಲಿ ಹಾಸ್ಪಿಟಲ್ ಇಲ್ಲ ಸರ್, ದನಗಳಿಗೆ ಜಾನುವಾರುಗಳು ಬಂದಿದ್ದಾವೆ. ಹಂಗಾಗಿ ನಮಗೆ ಬಹಳ ದನಗಳಿದ್ದಾವೆ, ಸ್ವಲ್ಪ ಸಮಸ್ಯೆ ಬಹಳ ಇದೆ ಸರ್. ನಮ್ಮ ದನಗಳಿಗೆ ಆರಾಮಿಲ್ಲ, ಕಂಪ್ಲಿಗೆ ನಾವು ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ ಸರ್, ದೂರ ಆಗ್ತವೆ. ರಾಮಸಾಗರದಿಂದ ಕಂಪ್ಲಿ 7 ಕಿಲೋಮೀಟರ್ ಇದೆ ಸರ್. ದನಗಳು ಬಹಳ ಚರ್ಮ ಕಾಯಿಲೆ ಬಂದಂಗೆ ಅಲ್ಲಿ ಹೊಸ ಆಸ್ಪತ್ರೆ ಸ್ಯಾಂಕ್ಷನ್ ಆಗ್ಬೇಕಂತೀರಿ? ಹೌದು ಸರ್. ಹೇಳ್ತಾರೆ ಡಾಕ್ಟರ್, ಹಾ ಹೊಸ ಆಸ್ಪತ್ರೆ ಸ್ಯಾಂಕ್ಷನ್ ಆಗ್ಬೇಕಾದ್ರೆ ನಿಮ್ಗೆ ಆಗ್ಲೇ ಮೊದಲೇ ಹೇಳಿದ್ದೀನಿ, ಅಲ್ಲಿ ಸಂಖ್ಯೆ ಮಿನಿಮಮ್ ನಿಮ್ ಊರಲ್ಲಿ ಕಂಪ್ಲಿ ಯಾವ ಊರು ಹೇಳ್ತಿರ ಆ ಊರಲ್ಲಿ ಕನಿಷ್ಠ 2,000 ರಿಂದ 3,000 ಜನಗಳ ದನಗಳ ಸಂಖ್ಯೆ ಇರಬೇಕು. ಈ ಮೊನ್ನೆ ನಾವು ಗಣತಿ ಮಾಡಿದೀವಿ, ಆ ಗಣತಿಯಲ್ಲಿ ಆ ಸಂಖ್ಯೆ ಬಂತಂದ್ರೆ, ಆ ಸಂಖ್ಯೆ ದಾಟ್ತಂದ್ರೆ ಡೆಫಿನೆಟ್ ಆಗಿ ಮಂಜೂರಾಗ. ವಿಶ್ವನಾಥ್ ಅವರು, ಅಲ್ಲಿ ನೀವು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಮಾಡ್ತೀರಿ, ಕನಿಷ್ಠ 3,000ಕ್ಕಿಂತ ಜಾಸ್ತಿ ಆಗ್ಬೇಕು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮೊದಲು ಹಾಸ್ಪಿಟಲ್ ಇತ್ತು ಸರ್ ಆಲ್ರೆಡಿ. ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ತೆಗೆದಿರ್ತಾರೆ, ಪ್ರಾಣಿಗಳ ಸಂಖ್ಯೆ ಜಾಸ್ತಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ. ವಿಷಯ ಲಸಿಕಾ ಕಾರ್ಯಕ್ರಮ ಇತ್ತು. ನಮ್ಮ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಮಂಜುನಾಥ್ ಪಾಳೇಗರ್ ಅವರು ಆಗಮಿಸಿದ್ರು. ಮಂಜುನಾಥ್ ಪಾಳೇಗರ್ ಅವರು ಪಶು ಸಂಗೋಪನಾ ಇಲಾಖೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇಲ್ಲಿಗೆ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮುಂದಿನ ಕಾರ್ಯಕ್ರಮ ನಮ್ದು ಜುಲೈ 18ರಂದು, ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್, ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಜಾನುವಾರುಗಳಲ್ಲಿ ಲಸಿಕಾ ಕಾರ್ಯಕ್ರಮ ವಿಷಯವಾಗಿ ಉತ್ತರಿಸಿದವರು ಡಾಕ್ಟರ್ ಮಂಜುನಾಥ್ ಕಾಳಿಗಾರ್, ನಿರ್ದೇಶಕರು ಪಶುಸಂಗೋಪನೆ ಇಲಾಖೆ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಹಾಗೂ ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಚಿದಂಬರ ಜೋಶಿ ಹಾಗೂ ಎಲ್ ಶ್ರೀನಿವಾಸ್. ಹೆಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೀಗ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಎಂಜಿ ಅಂತ ಹೇಳಿ ದಾವಣಗೆರೆಯ ICAR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಂದು ನಾವು ಪೌಷ್ಟಿಕ ಕೈತೋಟ ಮತ್ತೆ ತಾರಸಿ ತೋಟದ ಒಂದು ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬಂಧುಗಳೇ, ಇತ್ತೀಚೆಗೆ ನಾವು ಬೆಳೀತಾ ಇರತಕ್ಕಂಥ ಜನಸಂಖ್ಯೆಗೆ ಆಹಾರವನ್ನ ನಾವು ನೀಡಬೇಕಾದಂತಹ ಅವಶ್ಯಕತೆಯಲ್ಲಿ ನಾವು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಪಡೆಯುವ ನಿಟ್ಟಿನಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳನ್ನು ನಾವು ಕೃಷಿನಲ್ಲಿ ಬಳಕೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ನಮಗೇನಾಗ್ತಾ ಇದಪ್ಪ ಅಂತ ಹೇಳಿದ್ರೆ, ನಾವು ಬೆಳೀತಕ್ಕಂಥ ಕೃಷಿ ಆಹಾರ ಬೆಳೆಗಳಲ್ಲಿ ಅತಿ ಹೆಚ್ಚಿನ ರಾಸಾಯನಿಕಗಳ ಪಳೆಯುಳಿಕೆ ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಭಾರತ ದೇಶದ ಜನಸಂಖ್ಯೆನಲ್ಲಿ ಅಪೌಷ್ಟಿಕತೆ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಜೊತೆಗೆ ಈ ಒಂದು ರಾಸಾಯನಿಕಗಳ ಅಂಶ ನಮ್ಮ ದೇಹವನ್ನು ಸೇರ್ಕೊಂಡ್ಬಿಟ್ಟು ಇವತ್ತು ಭಾರತ ಕ್ಯಾನ್ಸರ್ ದೇಶದ ಒಂದು ರಾಜಧಾನಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮುಂದುವರಿತಾ ಇದೆ. ಸೊ ಹಾಗಾಗಿ ನಾವು ನಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಒಂದು ಜಾಗದಲ್ಲಿ ಆಹಾರ ವೃದ್ಧಿಗೋಸ್ಕರ ನಮ್ಮ ಒಂದು ಆಹಾರದಲ್ಲಿ ನಾವು ಉತ್ತಮವಾದ ಸಾವಯವ ಒಂದು ತರಕಾರಿಗಳನ್ನ ಹಣ್ಣನ್ನ ಬೆಳ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಕಾಯಕವನ್ನ ನಾವು ಪೌಷ್ಟಿಕ ಕೈತೋಟ ಅಂತ ಹೇಳಿ ನಾವು ಕರಿತೇವೆ. ಸೊ ಇದನ್ನ ಮಾಡ್ತಕ್ಕಂಥದ್ದು ಬಹಳ ಸುಲಭವಾದಂತಹ ಒಂದು ಕಾಯಕ. ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಒಂದು ಜಾಗಗಳಲ್ಲಿ ಜಾಗ ಇದ್ರೆ ನಾವು 100 square meter ಅಲ್ಲಿ ಮಾಡಬಹುದು, 200 square meter ಅಲ್ಲಿ ಮಾಡಬಹುದು. ಜಾಗ ಇಲ್ಲ ಅಂತ ಹೇಳಿದ್ರೆ ನಾವು ಕುಂಡಗಳಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ದೊರೆತಕ್ಕಂಥ ವೇಸ್ಟ್ ಏನು ಬಕೆಟ್ಗಳು ಇದಾವೆ ಅದರಲ್ಲಿ ಸಹ ನಾವು ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಇಚ್ಛೆಗೆ ಅನುಸಾರವಾಗಿರ್ತಕ್ಕಂಥ ತರಕಾರಿಗಳನ್ನ ಸಾವಯವ ರೂಪದಲ್ಲಿ ಬೆಳ್ಕೊಂಡು ತಿಂತಕ್ಕಂಥದ್ದನ್ನ ರೂಢಿ ಮಾಡ್ಕೋಬೇಕು. ಸೊ ಇದರಿಂದ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ, ನಾವು ವಾರಕ್ಕೊಂದು ಅಥವಾ ದಿನಕ್ಕೊಂದು ತರಕಾರಿಯನ್ನ ನಾವು ನಮ್ಮ ಆಹಾರದಲ್ಲಿ ಸಾವಯವವಾಗಿ ಬಳಕೆ ಮಾಡ್ಕೊಂತ ಹೋದ್ರೆ ನಮ್ಮ ಆಹಾರದಲ್ಲಿ ಪೌಷ್ಟಿಕತೆ ಅಂತಕ್ಕಂಥದ್ದು ಹೆಚ್ಚುತ್ತಾ ಹೋಗ್ತದೆ. ಜೊತೆಗೆ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ನಮ್ಮ ಒಂದು ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಜೊತೆಗೆ ಈ ಪೌಷ್ಟಿಕ ಕೈತೋಟಗಳನ್ನ ನಾವು ನಮ್ಮ ಮನೆಯ ಸುತ್ತಮುತ್ತ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಒಂದು ಪರಿಸರ ಏನಿದೆ ಆ ಪರಿಸರ ಸ್ವಚ್ಛವಾಗಿರ್ತದೆ. ಆ ಪರಿಸರ ಸ್ವಚ್ಛವಾಗಿರೋದ್ರಿಂದ ನಮಗೆ ಶುದ್ಧವಾದ ಗಾಳಿ ಸಿಗುತ್ತೆ, ಶುದ್ಧವಾದ ಒಂದು ವಾತಾವರಣ ನಮ್ಮ ಮನೆ ಸುತ್ತಮುತ್ತ ಇರ್ತದೆ. ಜೊತೆಗೆ ತಾರಸಿ ತೋಟ, ತಾರಸಿ ತೋಟ ಅಂತ ಹೇಳಿದ್ರೆ ನಮ್ಮ ಮನೆಯ ಮೇಲೆ ತಾರಸಿ ಏನಿರುತ್ತೆ ಆ ತಾರಸಿನಲ್ಲಿ ನಮಗೆ ಸ್ವಲ್ಪ ಸಣ್ಣ ಹಗುರವಾಗಿರ್ತಕ್ಕಂಥ ಒಂದು ಕುಂಡಗಳಲ್ಲಿ ನಾವು ತರಕಾರಿಗಳನ್ನು ಬೆಳೆಸತಕ್ಕಂಥ ಒಂದು ವಿಧಾನವನ್ನ ತಾರಸಿ ತೋಟ ಅಂತ ಕರಿತೀವಿ. ಈಗಾಗಲೇ ಬಹಳಷ್ಟು ಪಟ್ಟಣ ಪ್ರದೇಶಗಳಲ್ಲಿ ಮತ್ತೆ ಹಳ್ಳಿ ಪ್ರದೇಶಗಳಲ್ಲೂ ಸಹ ಈ ರೀತಿಯ ಒಂದು ತರಕಾರಿಗಳನ್ನ ಕುಂಡಗಳಲ್ಲಿ ಬೆಳೀತಕ್ಕಂಥದ್ದನ್ನ ರೂಢಿ ಮಾಡ್ತಾ ಇದ್ದಾರೆ. ಈ ಒಂದು ಕಾಯಕವನ್ನ ನಾವು ಪ್ರತಿನಿತ್ಯವೂ ಸಹ ನಾವು ಈ ಕೈತೋಟ ಮತ್ತೆ ತಾರಸಿ ತೋಟದಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ದೈಹಿಕ ಶ್ರಮ ಆಗ್ತದೆ. ಆ ದೈಹಿಕ ಶ್ರಮ ಆಗೋದ್ರಿಂದ ನಮಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆರೋಗ್ಯ ಉತ್ತಮವಾಗಿರ್ಲಿಕ್ಕೂ ಸಹ ಅದು ನಮಗೆ ಸಹಾಯ ಆಗ್ತದೆ. ಈ ರೀತಿ ಒಂದು ಪೌಷ್ಟಿಕ ಕೈತೋಟ ಮತ್ತೆ ತಾರಸಿ ತೋಟವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಈ ಒಂದು ಕೈತೋಟದ ಒಂದು ಕಾಯಕಕ್ಕೆ ನೀವು ಅವರನ್ನ ಬಳಸ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ ಮಕ್ಕಳಿಗೆ ಒಂದು ನೈತಿಕ ಶಿಕ್ಷಣವನ್ನು ಕೊಟ್ಟಂತ ಆಗುತ್ತೆ. ಜೊತೆಗೆ ನಮಗೆ ಇನ್ನೊಂದು ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ, ಹೆಚ್ಚು ಬೆಳೆದಂತ ಸಂದರ್ಭಗಳಲ್ಲಿ ನಾವು ಈ ಒಂದು ತರಕಾರಿಗಳನ್ನ ಅಕ್ಕಪಕ್ಕದ ಮನೆಯವರೊಂದಿಗೆ ನಾವು ಹಂಚಿಕೊಳ್ಳೋದ್ರಿಂದ ನಮ್ಮ ಒಂದು ಬಾಂಧವ್ಯ ವೃದ್ಧಿ ಆಗ್ಲಿಕ್ಕೂ ಸಹ ನಮಗೆ ಈ ಕೈತೋಟ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ. ಕೈತೋಟ ಮಾಡತಕ್ಕಂಥ ರೈತರಿಗೆ ನಾನು ಒಂದು ಟಿಪ್ಸ್ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಸಾವಯವ ಜವಾರಿ ಬೀಜಗಳನ್ನ ಬಳಕೆ ಮಾಡಿ, ನಾವು ಬೇವಿನ ಹಿಂಡಿ ಮತ್ತೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಎರೆಹುಳು ಗೊಬ್ಬರಗಳನ್ನ ಅಷ್ಟೇ ಬಳಕೆ ಮಾಡಿ, ರೋಗ ಮತ್ತೆ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಮತ್ತೆ ನಾವು ಬೇವಿನ ಎಣ್ಣೆಯನ್ನಷ್ಟೇ ಬಳಕೆ ಮಾಡತಕ್ಕಂಥದ್ದು. ಇನ್ನೊಂದೇನಪ್ಪ ಅಂದ್ರೆ, ಪೌಷ್ಟಿಕ ಕೈತೋಟ ಮಾಡಿದಂತ ಸಂದರ್ಭದಲ್ಲಿ ಇಳುವರಿ ಕಡಿಮೆ ಬಂದರೂ ಪರವಾಗಿಲ್ಲ, ನಮಗೆ ಇದರ ಒಂದು ಗುಣಮಟ್ಟ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಸೊ ಹಾಗಾಗಿ ಮೊದಲು ಒಂದು 10 ಪಾಠಗಳಲ್ಲಿ ಮಾಡಬೇಕು, 15 ದಿವಸ ಬಿಟ್ಟು ಇನ್ನೂ 10 ಪಾಠಗಳಲ್ಲಿ ಮಾಡಬೇಕು. ಸತತವಾಗಿ ಈ ಒಂದು ತರಕಾರಿಗಳು ದೊರಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಪೌಷ್ಟಿಕ ಕೈತೋಟವನ್ನು ಮಾಡಿ ತಮ್ಮ ಆರೋಗ್ಯವನ್ನ ಸಮೃದ್ಧಿಯಾಗಿ ಇರಲಿಕ್ಕೆ ಈ ಒಂದು ಕಾಯಕ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ 9484 26955. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಈ ರೀತಿ ಇದೆ. ಮೊದಲಿಗೆ ಚಿತ್ರದುರ್ಗ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಕಡಲೆಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 3469 ಗರಿಷ್ಠ 6175 ರೂಪಾಯಿಗಳು. ನೆಲಗಡಲೆ 4469 5850 ರೂಪಾಯಿಗಳು. ಹುರುಳಿಕಾಳು 2911 3111 ರೂಪಾಯಿಗಳು. ಮೆಕ್ಕೆಜೋಳ 2146 2541 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಸೇಬು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 9500 ಗರಿಷ್ಠ 10,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು. ಪಚ್ಚಬಾಳೆ 2,500 3,000. ಹುರುಳಿಕಾಳು ಹುರುಳಿಕಾಯಿ 4,000 4,500. ಬೀಟ್ರೂಟ್ 2,000 2,500. ಹಾಗಲಕಾಯಿ 3,000 3,800. ಸೋರೆಕಾಯಿ 1,000 1,500. ಬದನೆಕಾಯಿ 800 1,500. ಗೋರಿಕಾಯಿ 2,400 3,000. ಎಲೆಕೋಸು 800 1,500. ದಪ್ಪ ಮೆಣಸಿನಕಾಯಿ 3,500 4,500. ಕ್ಯಾರೆಟ್ 2,000 2,500. ಹೂಕೋಸು ಪ್ರತಿ ಕ್ವಿಂಟಾಲ್ಗೆ 3,000 3,500. ತೆಂಗಿನಕಾಯಿ 20,000 ಕನಿಷ್ಠ ಮತ್ತು ಗರಿಷ್ಠ 20,000 ರೂಪಾಯಿಗಳು. ಸೌತೆಕಾಯಿ 1,500 1,800. ನುಗ್ಗೆಕಾಯಿ 3,000 3,500. ಬೆಳ್ಳುಳ್ಳಿ 3,500 5,500. ಹಸಿಮೆಣಸಿನಕಾಯಿ 3,500 4,000 ರೂಪಾಯಿಗಳು. ನವಿಲುಕೋಸು 2,500 3,000. ಬೆಂಡೆಕಾಯಿ 3,000 3,800. ನಿಂಬೆಹಣ್ಣು 1,500 2,000 ರೂಪಾಯಿಗಳು. ಮಾವಿನಹಣ್ಣು 2,500 3,500. ಮೂಸಂಬಿ 3,000 3,800. ಈರುಳ್ಳಿ 500 2,800. ಭತ್ತ 1,800 2,000 ರೂಪಾಯಿಗಳು. ಪಪ್ಪಾಯಿ 800 1,500. ಅನಾನಸ್ 3,000 3,500. ದಾಳಿಂಬೆ 3,000 3,500. ಆಲೂಗಡ್ಡೆ 1,500 2,000 ರೂಪಾಯಿಗಳು. ಅಕ್ಕಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,200 ಗರಿಷ್ಠ 2,300 ರೂಪಾಯಿಗಳು. ಅಕ್ಕಿ 2,400 3,565. ಹೀರೆಕಾಯಿ 3,000 3,800. ಸೇಮೆ ಬದನೆಕಾಯಿ 2,000 2,500. ಸುವರ್ಣಗೆಡ್ಡೆ 3,000 3,500. ಸಿಹಿಗೆಣಸು 3,000 3,800. ಸಿಹಿ ಕುಂಬಳಕಾಯಿ 400 600 ರೂಪಾಯಿಗಳು. ತೊಂಡೆಕಾಯಿ 3,000 3,500. ಟೊಮೆಟೊ 800 1,500. ಕಲ್ಲಂಗಡಿ 1,000 1,500. ಇನ್ನು ಹಿರಿಯರು ಮಾರುಕಟ್ಟೆಯ ಧಾರಣೆ. ಕಡಲೆಕಾಯಿ ಬೀಜ ಕನಿಷ್ಠ ಪ್ರತಿ ಕ್ವಿಂಟಾಲ್ಗೆ 10,518 ರೂಪಾಯಿಗಳು. ಗರಿಷ್ಠ 10,520 ರೂಪಾಯಿಗಳು. ಇನ್ನು ಹೊಳಕೆರೆ ಮಾರುಕಟ್ಟೆಯ ಧಾರಣೆ ನೋಡೋಣ. ಮೆಕ್ಕೆಜೋಳ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,500 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಇದೀಗ ಒಂದು ಜನಪದ ಗೀತೆ ಕೇಳೋಣ. ಮಲ್ಲಯ್ಯ ನಾಮಡದಿ ಮಲ್ಗಮ್ಮ ನಿರುವುದು ಕಲ್ಲು ಮಳಿಗೆ ಕೈಲಾಸ ಶಿವನೇ ನೀವೆಲ್ಲಿ ಬೀಡಿಕೆ ಬಿಟ್ರಿ ಮಲ್ಲಿಗೆ ಬೆಳೆಯೋ ಮತಿ ಘಟ್ಟ ಮಲ್ಲಿಗೆ ಬೆಳೆಯೋ ಮತಿಗಟ್ಟು ರಾಮುಂದೆ ಬೈಲಾಗೆ ಬಿಟ್ಟು ಪರಸೆಯ ಕೋಲನ್ನ ಕೋಲೆ ಬೈಲಾಗೆ ಬಿಟ್ಟು ಪರಸೆಯ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಜನಪದ ಗೀತೆ ಹೇಳಿದ್ರಿ. ಇದೀಗ ಹವಾಮಾನ ವರದಿ. ಕರ್ನಾಟಕದಾದ್ಯಂತ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಮತ್ತು ಒಳನಾಡಿನ ಹಲವು ಸ್ಥಳಗಳಲ್ಲಿ ಮಳೆಯಾಗಿತ್ತು.